ಸಮಯ 6:50. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೃಷಿ ರಂಗ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇಂದು ಕಬ್ಬಿನ ಬೇಸಾಯ ಕುರಿತು ಸಂವಾದವಿದೆ. ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಬೆಳತೂರು ಗ್ರಾಮದ ಬಿಟಿ ಶಿವರಾಮಯ್ಯ ಹಾಗೂ ಬಿಎಸ್ ಪ್ರಭುಲಿಂಗು. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಮೊದಲಿಗೆ ಕೇಳೋಣ ಕೆಲವು ವಾಣಿಜ್ಯ ಪ್ರಕಟಣೆ, ಆನಂತರ ನಾವು ಕಬ್ಬಿನ ಬೇಸಾಯ ಕುರಿತು ಸಂವಾದವನ್ನು ಕೇಳೋಣ. ಮೈಸೂರು, ನೀವು ಕಾಯ್ತಾ ಇರೋ ಕ್ಷಣ ಬಂದಿದೆ. ನಿಮ್ಮ ಊರಿಗೆ ಬರ್ತಾ ಇದೆ ಲೇಟೆಸ್ಟ್ ಡಿಜಿಟಲ್ ಮತ್ತು ಹೋಮ್ ಅಪ್ಲಯನ್ಸ್ ಸ್ಟೋರ್ ಹರ್ಷ. ಈಗ ಮೈಸೂರಿನಲ್ಲಿ ಇದೇ ನವೆಂಬರ್ 27 ಗ್ರ್ಯಾಂಡ್ ಲಾಂಚ್. ಮಿಸ್ ಮಾಡಬೇಡಿ ಹರ್ಷ, ಕುವೆಂಪು ನಗರ ಮೈಸೂರು. ಶಿವರಾಮಯ್ಯನವರೇ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಪ್ರಭುಲಿಂಗ ಅವರೇ ನಿಮಗೂ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು ತಮಗೆ? ನಮಗೆ 55 ನಡೀತಾ ಇದೆ ಸರ್. ಜಮೀನು ಎಷ್ಟಿದೆ? 2 ಎಕರೆ 6 ಕುಂಟೆ ಇದೆ. ಏನು ವಿದ್ಯಾಭ್ಯಾಸ ಮಾಡಿದಿರಿ? 7ನೇ ಕ್ಲಾಸ್ ಓದಿನ ಸರ್. ನೀರಾವರಿ ಜಮೀನ? ಬೋರ್ ನೀರು ಸರ್. ಬೋರು. ಏನೇನು ಬೆಳೆ ಮಾಡಿತ್ತೀರಿ? ಭತ್ತ, ಕಬ್ಬು, ರಾಗಿ, ಅಡಿಕೆ, ತೆಂಗು, ತ್ಯಾಗ, ನುಗ್ಗೆ. ತರಕಾರಿನೂ ಬೆಳಿತೀರಿ? ತರಕಾರಿ ಮನ್ಗಾಗೋಷ್ಟು ಬಾಕತ್ತೀನಿ ಸರ್. ಏನೇನು ಬೆಳಿತೀರಿ? ಮೂಲಂಗಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಈರುಳ್ಳಿ, ಗಡ್ಡೆರುಳ್ಳಿ, ಬೆಳ್ಳುಳ್ಳಿ, ಕೋಳಿ, ಕುರಿ, ಸಿಂಹ ಸ. ಅಯ್ಯಪ್ಪ, ಎಲ್ಲ ಮಾಡ್ತೀವಿ ಸರ್. 2 ಎಕರೆ ಎಷ್ಟು ಕುಂಟೆ? 2 ಎಕರೆ 6 ಕುಂಟೆ ಸರ್. ಸಂಪಾದನೆ ಏನು ಮಾಡ್ತೀರಿ? ಈ ಕಬ್ಬಲ್ಲಿ 50 ಕುಂಟೆಗೆ 124 ಟನ್ನು 970 ಕೆಜಿ ಬೆಳೆದಿವಿ ಸರ್. ಅಷ್ಟೊಂದು ಬೆಳೆದ್ರು? ಸಾವಯವ ಕೃಷಿ ಸರ್. 50 ಕುಂಟೆಗೆ 50 ಕುಂಟೆಗೆ ಎಷ್ಟು ಟನ್ನು? 124 ಟನ್ನು 970 ಕೆಜಿ ಬೆಳೆದಿವೆ. 1 ಕುಂಟೆಗೆ 2 ಟನ್ ಬೆಳೆದಿವಿ ಸರ್. 2 ಟನ್ನು 400 ಕೆಜಿ ಬೆಳೆದಿವಿ ಸರ್. ಗೊಬ್ಬರ ಹಾಕಿಲ್ಲ? ಗೊಬ್ಬರ ಇಲ್ಲ, ಎಲ್ಲ ಸಾವಯವ ಸರ್. ಹೌದಾ? ಸಾವಯವ ಬರಕ್ಕೆ ಏನು ಕಾರಣ ತಾವು? ನನ್ನ ಬಾಮಯ್ಯನ ಕಾರಣ ಸರ್. ಅಂದ್ರೆ ಅವ್ರು ಹೇಳಿದ್ರೆ ಗೊಬ್ಬರ ಹಾಕ್ದಂಗೆ ಅವ್ನು ಬೆಳೀತಾ ಇದೆ ಸರ್. ಅವ್ರು ನೋಡ್ಕೊಂಡು ನಾವು ಮಾಡಿರೋದು ಸರ್. ಹೆಂಗ್ ಕಬ್ಬು ಬೆಳೆದ್ರೆ ಹೇಳ್ತೀರಾ ನಂಗೆ? 6 ಅಡಿ ಪಟ ಸರ್. ಪಟಿನ ಪಟಿಗೆ 6 ಅಡಿ, ಗುಳಿನ ಗುಳಿಗೆ 3 ಅಡಿ ಅಂತ ಬಿಟ್ಕಂಡೇ ಬೆಳೆದಿರೋದು ಸರ್. ಯಾವ ತಳಿ? 517 ಸರ್. ಹೌದಾ? ಯಾವ ರೀತಿ ಬೆಳೆದ್ರಿ ಅಂದ್ರೆ ಏನ್ ಗೊಬ್ಬರ ಹಾಕಿದ್ರಿ? ಪಿಸಮಿನ್ ಆಸಿಡ್, ಲ್ಯಾಟಿಕ್ ಆಸಿಡ್, ಸಾವಯವ ಕೃಷಿಲಿ ಮಾಡಿರ್ತ. ಕಾಡ್ ಸಿದ್ದೇಶ್ವರ ಸ್ವಾಮೀಜಿ ಮಠದಿಂದ ಅವ್ರು ವಿಡಿಯೋ ಕಳಿಸ್ತಾರೆ ನಮಗೆ, ಅಲ್ಲಿ ನೋಡ್ಕೊಂಡು ನಾವು ಮಾಡಿದ್ದೀನಿ ಸರ್. ಅಂದರೆ ಮೀನಿನ ಗೊಬ್ಬರ ಹಾಕಿ? ಮೀನಿನ ಗೊಬ್ಬರ 3 ತಿಂಗಳು ಕೊಳಿಬೇಕು ಸರ್. ಯಾವುದೇ ಪದಾರ್ಥ ಹಾಕಿದ್ರು 3 ತಿಂಗಳು ಕೊಳಿಬೇಕು. 3 ತಿಂಗಳು ಕೊಲ್ತ ಮೇಲೆ ಸ್ಪ್ರೇ ಏನಾದ್ರು ಮಾಡ್ಬೋದು, ಹರಿ ನೀರಲ್ಲಿ ಆರು ಬಿಡ್ಬೋದು. 6 ಅಡಿ ಪಟ ಹೊಡಿಬೇಕು, ಇಳುವರಿ ಚೆನ್ನಾಗಿ ಬೀಳ್ತಾ ಸರ್. ಕಬ್ಬಿನ ಬೇಸಾಯನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಶಿವರಾಮ? ನಾವು ಸಣ್ಣದಿಂದ ಮಾಡ್ತಾ ಇದ್ದೀವಿ, ನಾವು ಅಪ್ಪ ಇದ್ದಾವಿಂದು ಮಾಡ್ತಾ ಇದ್ವಿ. ಮುಂಚೆ ಇಷ್ಟು ಇಳುವರಿ ಬರ್ತಿರಲಿಲ್ಲ? ಇಳುವರಿ ಇಲ್ಲ ಸರ್. ಈಗ ಅಷ್ಟೊಂದು ಬಂದಿದೆ ಇಳುವರಿ? ಇಳುವರಿ ಜಾಸ್ತಿ ಬಂದಿದೆ. ಏನು ಕಾರಣ ಅನ್ಸುತ್ತೆ ತಮಗೆ? ಸಾವಯವ ಕೃಷಿ. ಹೌದಾ? ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಕಬ್ಬೆ ಬರಲ್ಲ ಅಂತಾರಲ್ಲ. ಸುಳ್ಳು ಸರ್. ಸುಳ್ಳು ಅದು. ಹಾಗಂತೀರಾ? ಈಗ ನೀವು ಮನೆಯಲ್ಲಿ ಎಲ್ಲ ರೀತಿ ಜಾನುವಾರುಗಳನ್ನು ಸಾಕೊಂಡಿದ್ದೀರಿ? ಸಿಂಹಸ್ಗಳು 2 ಅವೆ, ಕುರಿ 1 20 ಅವೆ, ಕೋಳಿ 1 4 ಇದು ಮಡಿಕೊಂಡಿವೆ. ಅದ್ರ ಗೊಬ್ಬರನು ಹಾಕ್ತೀನಿ? ಎಲ್ಲ ಹಾಕ್ತೀನಿ. ಕುರಿ ಗೊಬ್ಬರ, ಆಡು ಗೊಬ್ಬರ, ಎಮ್ಮೆ ಗೊಬ್ಬರ ಎಲ್ಲ ಹಾಕ್ತೀವಿ, ಬೆಳಿತೀವಿ. ಅದೇ ಒಂದು ಹೇಳಿದ್ದು ಮೀನಿನ ಗೊಬ್ಬರ ಹಾಕ್ತೀನಿ ಅಂತ. ಅದು ಬಿಟ್ಟರೆ ಬೇರೆ ಇನ್ನೇನೇನು ಮಾಡಿದ್ದೀರಿ? ಲ್ಯಾಟ್ರಿಕ್ ಆಸಿಡ್. ನೀವು ಹೇಳ್ತೀರಾ ಪ್ರಭುಲಿಂಗ ಅವರೇ? ಸರ್ ಹೇಳಿ, ಸ್ವಲ್ಪ ಹೇಳಿ ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ವಯಸ್ಸು ಎಷ್ಟು? ಸರ್ ಈಗ ನನಗೆ 36 ವರ್ಷ ಸರ್. ನಿಮ್ಮ ವಿದ್ಯಾಭ್ಯಾಸ? ಸರ್ ನಾವು ಪದವೀಧರರು, ಎಮ್ ಎ ಬಿ ಎಡ್ ಮಾಡ್ಕೊಂಡಿದ್ದೀವಿ ಸರ್. ಈಗ ನೀವೇ ಅವ್ರಿಗೆ ಸಾವಯವ ಕೃಷಿಗೆ ಪ್ರೇರಕರ ಅಂತಲ್ಲ, ನೀವೇ ಸಾವಯವ ಕೃಷಿಗೆ ಬಂದ್ರಿ ಹೇಳಿ. ಈ ರಾಸಾಯನಿಕ ಕೃಷಿಲಿ ಸರ್ ವೆಚ್ಚ ಜಾಸ್ತಿ ಆಗ್ತಿತ್ತು, ಖರ್ಚು ಸಿಕ್ಕಾಪಟ್ಟೆ ಆಗ್ತಿತ್ತು. ಒಂದು ಆಮೇಲೆ ಸ್ಟಾರ್ಟಿಂಗು 1 ವರ್ಷ ಚೆನ್ನಾಗಿ ಇಳುವರಿ ಬರ್ತಿತ್ತು, 2ನೇ ವರ್ಷಕ್ಕೆ ಇಳುವರಿ ಕಮ್ಮಿ ಆಗೋದು, ವೆಚ್ಚಗಳು ಜಾಸ್ತಿ ಆಯ್ತಿದ್ದು. ಆಮೇಲೆ ಏನಾಗಿ ಮಾಡಿದೆ, ಈ ಸಾವಯವ ಕೃಷಿಗೆಲ್ಲ ಇದೊಂದು ನಾವು ನಮ್ಮ ತಾತೃ ಕಾಲ ಅಪ್ಪ ಕಾಲದಲ್ಲೆಲ್ಲ ಗೊಬ್ಬರ ಹೊಡೆದು ಬೆಳೀತಿದ್ರಲ್ಲ, ನಾವೇ ಆ ಥರ ಮಾಡ್ಬಾರ್ದು ಅಂತಂದ್ಬಿಟ್ಟು ಸರ್ ನಾವೊಂದು ಪ್ರಯೋಗ ಮಾಡೋಕ್ಕೆ ಶುರುವಾದ ಸರ್. ಅದು ಕೂಡ ಸಕ್ಸಸ್ ಆಗಿದೆ ಸರ್. ನಾವೇನು ಮಾಡ್ತೀವಿ ಸರ್, ಈಗ ಫಾರ್ ಎಕ್ಸಾಂಪಲ್ಸ್ ನಾವು ಕಬ್ಬು ನೆಡಬೇಕು ಅಂತಂದರೆ ಮೊದಲು ಲ್ಯಾಕ್ಟಿಕ್ ಆಸಿಡ್ ಅಂತಂದ್ಬಿಟ್ಟು ಸಹ ಭೂಮಿಗೆ ಸ್ಪ್ರೇ ಮಾಡ್ತೀವಿ, ಅದು ಅಕ್ಕಿ ತೊಳೆದು ನೀರು ಮತ್ತು ಹಾಲಲ್ಲಿ ಮಾಡ್ತಕ್ಕಂಥ ಒಂದು ಸರ್ ಅದು ಸ್ವಲ್ಪ ಹೇಳಿ ವಿವರವಾಗಿ ಹೇಗೆ ಮಾಡ್ತೀರಾ ಅಂತ. ಒಂದು ಲೀಟ್ರ್ ಅಕ್ಕಿ ತೊಳೆದು ನೀರು ಸರ್, ಅದನ್ನು ಒಂದು ಕವರಲ್ಲಿ ಕಟ್ಟಿ 3 ಡೇಸ್ 3 ದಿನ ಇಡಬೇಕು ಸರ್. 3 ದಿನ ಆದಮೇಲೆ ಅದನ್ನು ತಕ್ಕಂದು ಅದಕ್ಕೆ 2 ಲೀಟ್ರ್ ಹಾಲು ಹಾಕಬೇಕು ಸರ್. ಹಾಲು ಹಾಕಿ ಅದನ್ನು 10 ದಿನ ಅದೇ ರೀತಿ ಇಡಬೇಕು ಸರ್, ಒಂದು ನಳ್ಳು ಜಾಗದಲ್ಲಿ ಇಡ್ತಕ್ಕಂಥದ್ದು ಸರ್. 10 ದಿನ ಆದಮೇಲೆ ಸರ್ ಅದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಅಂತಕ್ಕಂಥ ಅಂಶ ಸರ್ ವೃದ್ಧಿ ಆಗ್ತದೆ, ಸೂಕ್ಷ್ಮಜೀವಿಗಳು. ಅದನ್ನು ಏನು ಮಾಡ್ತಾ 10 ದಿನ ಆದಮೇಲೆ ಸರ್ ಭೂಮಿಗೆ ಫುಲ್ಲು ಸ್ಪ್ರೇ ಮಾಡಿಬಿಟ್ಟು ಉಳುಮೆ ಮಾಡೋದು ಸರ್. ಭೂಮಿ ಯಾವ ಥರ ಆಗ್ತದೆ ಅಂತ ಸರ್, ಚಾಪುಡಿ ಥರ ಆಗ್ತದೆ, ಫುಲ್ಲು ಸ್ಮೂತ್ ಆಗ್ತದೆ. ಆಗ ಸಲ ಬಿತ್ತನೆ ಮಾಡ್ತಕ್ಕಂಥದ್ದು ಸರ್, ಕಬ್ಬನ್ನು ಸರ್ ಬಿತ್ತನೆ ಮಾಡಿ, ಬಿತ್ತನೆ ಮಾಡಾದ್ಮೇಲೆ ಅಲ್ಲ ಕಬ್ಬು ಬಿತ್ತನೆ ಅಂದರೆ ನೀವು ಒಂದು ಕಣ್ಣಿಂದ ಬಳಸ್ತೀರೋ ಅಥವಾ ಸರ್? ನಾ ಇದು ನರ್ಸರಿ ಸರ್, ನಮಗೆ ಕೊಪ್ಪ ಫ್ಯಾಕ್ಟ್ರಿಯಿಂದ ನಮಗೆ ನರ್ಸರಿ ತರಿಸ್ಕೊಡಿ ಸರ್. 1 ತಿಂಗಳು ನರ್ಸರಿ ಇರ್ತದೆ. ಒಂದು ಕಣ್ಣನ್ನು ತೆಗೆದು ಸಸಿ ಮಾಡಿರಿ ಒಂದು ಹೌದು ಸರ್, ಹೌದು ಸರ್. ಅದು ಸಸಿ ಮಾಡಿರ್ತಕ್ಕಂಥದ್ದನ್ನ ಸಾಲಿನಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರದಲ್ಲಿ ಸರ್ ನಾಟಿ ಮಾಡ್ಕೋ ಹೋಗೋದು ಸರ್. ನಾಟಿ ಮಾಡಾಕ್ಬಿಟ್ಟು ಸರ್ ಅದು ಇದು ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಸರ್ ಫಿಶರ್ಮನ್ ಆಸಿಡ್ ಬರ್ತದೆ ಸರ್ ಮೀನಿಂದ. ಅದು ಯಾವ ರೀತಿ ಮಾಡ್ತಕ್ಕಂಥದ್ದು ಅಂದರೆ 2 ಕೆಜಿ ಮೀನು, ಅದಕ್ಕೆ 2 ಕೆಜಿ ಬೆಲ್ಲ, ಅದನ್ನು ಒಂದು ಡಬ್ಬಕ್ಕೆ ಶೇಖರಣೆ ಮಾಡಿ ಸರ್. 30 ದಿನಗಳ ಕಡೆ ಸರ್ ಹಂಗೆ ಇಡಬೇಕು ಸರ್ ಅದನ್ನ. 30 ದಿನ ಆದಮೇಲೆ ಸರ್ ಒಂದು ದ್ರವ ಉತ್ಪತ್ತಿ ಆಗ್ತದೆ ಸರ್. ದ್ರವ ಯಾವ ಥರ ಅಂದರೆ ಸರ್ ಸೇಮ್ ಜೇನುತುಪ್ಪ ಇದ್ದಂಗೆ ಇರ್ತದೆ. ಆ ದ್ರವನ ಸರ್ ನಾವೇನು ಮಾಡ್ತೀವಿ ಅಂತಂದರೆ ನೀರಿನ ಮುಖಾಂತರ ಭೂಮಿಗೆ ಕೊಡ್ತೀವಿ. 1 ಲೀಟ್ರ್ ನೀರಿಗೆ 2 ml ಆ ದ್ರವ ಮಿಕ್ಸ್ ಮಾಡಿ ವೆಂಚೂರಿ ಮುಖಾಂತರ ನೀರು ಕೊಡ್ತೀವಿ, ಜೊತೆಗೆ ಅದನ್ನು 1 ಲೀಟ್ರ್ ನೀರಿಗೆ 1 ml ಹಾಕೊಂಡು ಸ್ಪ್ರೇ ಮಾಡ್ತೀವಿ ಸರ್ ಕಬ್ಬಿಗೆ. ಕಬ್ಬಿಗೆ ಸರ್ ನಾವೇನು ಸರ್ ಯೂರಿಯಾದಲ್ಲಿ ಸರ್ 46% ಯೂರಿಯಾ ಇದೆ, ಇದರಲ್ಲಿ 90% ಸರ್ ನೈಸರ್ಗಿಕವಾಗಿ 90% ಯೂರಿಯಾ ಸಿಗ್ತದೆ ಸರ್. ಸೂಪರ್ ಗ್ರೋತ್ ಪ್ರಮೋಟ್ ಬರ್ತದೆ ಸರ್. ನೆಕ್ಸ್ಟ್ ನಮಗೆ NPK ಬೇಕು. NPK ಬೇಕು ಅಂದರೆ ಸರ್ ಏನು ಮಾಡ್ತೀವಿ ಸರ್, ಸೀಗುಂಬಳ 2 ಕೆಜಿ ಸೀಗುಂಬಳ ಸರ್, 2 ಕೆಜಿ ಪರಂಗಿಹಣ್ಣು, 2 ಕೆಜಿ ಬಾಳೆಹಣ್ಣು, 2 ಕೆಜಿ ಬೆಲ್ಲ ಸರ್ ಸಾವಯವ ಬೆಲ್ಲ. ಇದನ್ನು ಸೇಮ್ ಸರ್ ಎಲ್ಲನೂ ಕಟ್ ಮಾಡಿ ಒಂದು ಡಬ್ಬಕ್ಕೆ ಸುಮಾರು 30 ದಿನಗಳ ಕಡೆ ಸರ್ ಅದನ್ನು ಸುರ ಇಡ್ತೀವಿ. ಇಟ್ಬಿಟ್ಟು ಅದು ಸೇಮ್ ಸರ್ ಒಂದು ಗುಲ್ಕನ್ ಥರ ಸರ್ ಬರ್ತದೆ. ಸೇಮ್ ಇದನ್ನ 1 ಲೀಟ್ರ್ ನೀರಿಗೆ 5 ml ಥರ ಸರ್ ನೀರು ಮುಖಾಂತರ ವೆಂಚೂರಿ, ನಮ್ಮದು ವೆಂಚೂರಿ ಇದೆ ಸರ್, ನಾವೇನು ಅದನ್ನು ಭೂಮಿ ಹಾಕೋಲ್ಲ, ನಾವು ನೀರು ಕೊಡ್ತೀವಲ್ವಾ ವೆಂಚೂರಿಯಲ್ಲಿ. 1 ಲೀಟ್ರ್ ನೀರಿಗೆ 5 ml ಥರ ಮಿಕ್ಸ್ ಮಾಡಿ ವೆಂಚೂರಿಯಲ್ಲಿ ಕೊಡ್ತೀವಿ, ಜೊತೆಗೆ ಸರ್ ಗಿಡಕ್ಕೆ ಸ್ಪ್ರೇ ಮಾಡ್ತೀವಿ. 1 ಲೀಟ್ರ್ ನೀರಿಗೆ 1 ml ಹಾಕಿ ಸ್ಪ್ರೇ ಮಾಡ್ತೀವಿ ಸರ್. NPK ನಮ್ಮದು ಸಾರಜನಕ ರಂಜಕ ಪೊಟಾಸ್ ಏನು ಇತ್ರ ಇದೆ ಸರ್, ನಾವು ಎಲ್ಲೋ ಹೋಗಿ ಹುಡಿಕೊಂಡು ಕಾಸು ಖರ್ಚು ಮಾಡ್ಕೊಂಡು ಭೂಮಿಗೆ ವಿಷ ಹಾಕೋಬೋದು ಸರ್. ನಮ್ಮ ನೈಸರ್ಗಿಕವಾಗಿ ಸರ್ ಕೊರಿಯನ್ ಪದ್ಧತಿಯಲ್ಲಿ ಸಿಗ್ತೇವೆ ಸರ್. ಇದೇ ಥರ ಕೊರಿಯನ್ ಪದ್ಧತಿ ಹೌದು ಸರ್, ಕೊರಿಯನ್ ಪದ್ಧತಿ ಸರ್ ಇದು. ಹೌದು ಸರ್, ಕೊರಿಯನ್ ಪದ್ಧತಿನ ಸರ್ ಅಳವಡಿಕೆ ಮಾಡ್ಕೊಂಡಿರ್ತೀವಿ. ಯೂಟ್ಯೂಬು ಮತ್ತು ನಮ್ಮ ಕಾಡೇಶ್ವರ ಸ್ವಾಮೀಜಿಗಳು ಒಂದು ಮಾರ್ಗದರ್ಶನ ಸರ್, ನಾನು ಅದನ್ನ ರೂಢಿಸ್ಕೊಂಡೆ ಸರ್. ಏನಾದ್ರು ತರಬೇತಿಗೆ ಹೋಗಿದ್ರ? ಏನಿಲ್ಲ ಸರ್, ತರಬೇತಿ ಏನೂ ಇಲ್ಲ, ಜಸ್ಟ್ ಯೂಟ್ಯೂಬಲ್ಲಿ ನೋಡ್ಕೊಂಡು ಅವ್ರದ್ದೊಂದು ಕಾರ್ಯಾಗಾರ ಸರ್ ನಾಗಮಂಗಲದ ಒಂದು ಕಾರ್ಯಾಗಾರಕ್ಕೆ ಮಾತ್ರ ಹೋಗಿದ್ದೆ ಅಷ್ಟೇ. ಆಯ್ತು, ಈಗ ಏನು ಹಣ್ಣಿಂದೆಲ್ಲ ಸೇರ್ಸಿ ಮಾಡೋದು ಅಂತ ಹೇಳಿದ್ರೆ ಹೇಳಿ, ಇನ್ನೂ ಏನೇನು ಮಾಡ್ತೀರಿ ಹೇಳಿ ಸರ್? ಆಮೇಲೆ ಅಲ್ಲಿ ಸರ್ ದ್ರವ ಜೀವಾಮೃತ ಸರ್, ಈಗ ಘನ ಜೀವ ನೀವು ಕೇಳಿದಿರಿ, ಘನ ಜೀವಾಮೃತ ಕೇಳಿದಿರಿ, ಈಗ ದ್ರವ ಹೆಂಗೆ ಜೀವಾಮೃತನೂ ಸರ್ ನಾವು ಬಿಡ್ತೀವಿ. ನಾವು ತಡೀರಿ, ನಮ್ಮ ಶಿವರಾಮಯ್ಯನವ್ರನ್ನ ಕೇಳೋಣ, ಹೇಗೆ ಮಾಡ್ಕೋತೀರಪ್ಪ ಜೀವಾಮೃತ? ಜೀವಾಮೃತ 2 ಕೆಜಿ ಬೆಲ್ಲ, 1 ಕೆಜಿ ಉಳ್ಳಿ ಕಾಳನ್ನ ಸಿಟ್ಟು, ತಗಣಿ ಕಾಳನ್ನ ಸಿಟ್ಟು, 20 ಕೆಜಿ ತೊಪ್ಪೆ ಸಗಣಿ, ಆಮೇಲೆ ನೀರು 9 ದಿವಸ ಕೊಳಿ ಹಾಕಿ ಅದ ಬುಡ್ಕ ರುಯ್ಬೋದು, ಸ್ಪ್ರೇನಾರು ಮಾಡ್ಬೋದು, ಹರಿ ನೀರಲ್ಲಾರು ಬಿಡ್ಬೋದು ಸರ್. ಅದನ್ನೊಂದು ಬಿಡ್ತೀರಿ ಜೀವಾಮೃತ. ಆಮೇಲೆ ಎರೆಹುಳಿನ ಜಲನೊಂದು ಮಾಡಿದ್ವಿ ಸರ್. ಎರೆಹುಳಿನ ಜಲ ಏನಂಗಂದ್ರೆ ಎರೆಹುಳ ಒಂದು ಡ್ರಮ್ ಒಳಕ್ಕೆ ಎಲ್ಲ ಕೊಳಿ ಹಾಕಿ, ವೆಸ್ಟ್ ಗಸ ಎಲ್ಲ ಕೊಳಿ ಹಾಕಿ 45 ದಿನ ಆದ್ಮೇಲೆ ಎರೆಹುಳ ಬುಟ್ಟಿ ಹತ್ತೊಳಕ್ಕೆ. ಎರೆ ಜಲ ಅಂದ್ರೆ ಅದು ಉಚ್ಚ ಊದುದ್ದು ಮಣ್ಣು ಅದೆಲ್ಲ ತಿಂದು ಗೊಬ್ಬರ ಆಗಿರ್ತದೆ. ಆ ರಸ ಒಂದು ಬೋಸಿಗೆ ಇಟ್ಕೊಂಡು ಬೇರೆ 10 ಲೀಟ್ರ್ ನೀರಿಗೆ 1 ಲೀಟ್ರ್ ಜರ ಜಲ ಹಾಕೊಂಡು ಸ್ಪ್ರೇ ಮಾಡ್ತೀವಿ, ಹರಿ ನೀರಲ್ಲಿ ಬಿಡ್ತೀವಿ ಸರ್. ತಡೀರಿ, ನಮ್ಮ ಪ್ರಭುಲಿಂಗ ಅವ್ರು ಹೇಳ್ತಾರೆ, ಇನ್ನು ಏನೇನು ಮಾಡ್ತೀರಿ? ಆಮೇಲೆ ಸರ್ ನಮಗೆ ಪೊಟಾಸಂಸ ಬೇಕು ಸರ್ ನೈಸರ್ಗಿಕವಾಗಿ. ನಾವು ಈಗ ಒಂದು ಮೂಟೆಗೆ 1,400 ರೂಪಾಯಿ, 1,700 ರೂಪಾಯಿ, 2,000 ರೂಪಾಯಿ ಕೊಟ್ಬಿಟ್ಟು ಸರ್ 46% ಪೊಟಾಸಂಸ ತಗೊಳ್ತೀವಿ. ನೈಸರ್ಗಿಕ ಸರ್ ಬಾಳೆ ಇದೆ ಸರ್, ಬಾಳೆ ಗಿಡದಲ್ಲಿ ಸರ್ 90% ಪೊಟಾಸ್ ಇದೆ. ಅದನ್ನು ಯಾವ ಥರ ಮಾಡ್ಕೊತೀವಿ ಅಂದರೆ ಸರ್, ಬಾಳೆ ಮಾತೆ ಬರ್ತದಲ್ಲ ಸರ್, ಬಾಳೆ ಹೂ ಆ ಮಾತಿನ ಸಣ್ಣದಾಗಿ ಸರ್ ಕಟ್ ಮಾಡ್ಕೊಬಿಟ್ಟು 200 ಲೀಟ್ರ್ ಬ್ಯಾರಲ್ ನೀರಿಗೆ ತುಂಬಿಟ್ಟು ಸರ್, ಅದಕ್ಕೆ 2 ಕೆಜಿ ಬೆಲ್ಲ ಹಾಕಿ ಸಾವಯವ ಬೆಲ್ಲ, ಇದು 2 ಕೆಜಿ ಬಾಳೆ ಹೂವನ್ನು ಹಾಕ್ಬಿಟ್ಟು ಸರ್ ಸುಮಾರು 15 ದಿನಗಳ ಕಾಲ ಪರ್ಮೆಂಟೇಷನ್ ಮಾಡ್ತೀವಿ. ಅದನ್ನ ಪರ್ಮೆಂಟೇಷನ್ ಮಾಡಿ ಸರ್ ಮ್ಯಾಗಲಿರ್ತಕ್ಕಂಥ ಗಸಿಯೆಲ್ಲನ ಎತ್ತಿ ಒಳಗಡೆ ಹಾಕ್ಬಿಟ್ಟು ವೆಂಚೂರಿ ಮುಖಾಂತರ ಬಿಡ್ತೀವಿ. 90% ಪೊಟಾಸಂಸ ಸಿಗ್ತದೆ ನಮಗೆ. ತೆಂಗಾಗ್ಬೋದು, ಅಡಿಕೆಗೆ, ಅರಳು ಉದುರದೇನೆ ಇರಕ್ಕೆ ಪೊಟಾಸಂಸ ಬೇಕು. ಅದನ್ನು ಸಹ ಪುಡ ಸಂಸ ನಾವು ಸರ್ ಇದರಲ್ಲಿ ಬಿಡ್ತೀವಿ, ನೇರವಾಗಿ ಬಿಡ್ತೀವಿ. ಆಮೇಲೆ ಸಹ ನಾವು ಡ್ರಮ್ಮಲ್ಲೇ ಎರೆಜಲವನ್ನು ಒಂದು 200 ಲೀಟ್ರ್ ಬ್ಯಾರಲ್ ಒಂದು ಡ್ರಮ್ಮಲ್ಲೇ ಮಾಡ್ಕೊಂಡಿದ್ದೀವಿ. ಎರೆಜಲ ಹೇಗೆ ಮಾಡ್ತೀರಿ ಹೇಳಿ? ಸರ್, ಒಂದು 200 ಲೀಟ್ರದ್ದು ಬ್ಯಾರಲ್ ಸರ್, ಕೆಳಗಡೆ ಸರ್ ಸುಮಾರು 1 ಅಡಿಯ ಬ್ಯಾರಲ್ಗೆ ದಪ್ಪ ಜಲ್ಲಿ, ಕೆಳಗಡೆ ಒಂದು ಪೈಪ್ ಹಾಕಿ ಮಿಸ್ ಹಾಕಿರ್ತೀವಿ ದಪ್ಪ ಜಲ್ಲಿ. ಅದ್ರ ಮೇಲೆ ಸರ್ ಕಾಯಿ ಸಿಪ್ಪೆ, ಕಾಯಿ ಕಂಟ, ಗ್ಲಿಜೀರಿಯಾ ಸೊಪ್ಪು ಎಲ್ಲನೂ ಹಾಕಿ ಸರ್ ಮೇಲ್ಗಡೆ ಇನ್ನೊಂದು 3 ಅಡಿ ಹಿರಿಯ ಏನಂಗೆ ಸರ್ ನಮ್ಮ ಸಗಣಿ ಬರ್ತದಲ್ಲ ಸರ್, ಸಗಣಿನ ಹಾಕ್ಬಿಟ್ಟು ಸರ್ ಎರೆಹುಳು ಬಿಡ್ತೀವಿ ಸರ್. ಎರೆಹುಳು ಬಿಟ್ಟು ಸರ್ ಸುಮಾರು ಒಂದು 15 ದಿವಸ ಆದಮೇಲೆ ನಮ್ಗೆ ಎರೆಜಲ ಶುರು ಆಗ್ತದೆ ಸರ್. ಮೇಲ್ಗಡೆ ಸರ್ 1 ಲೀಟ್ರ್ ನೀರು ಹಾಕೋದು ಡ್ರಮ್ಗೆ, ಕೆಳಗಡೆ 1 ಲೀಟ್ರ್ ಜರ ಎರೆಜಲ ನಮಗೆ ಸಿಗ್ತದೆ. ಕೆಳಗಡೆ ಏನು ಪೈಪ್ ಹಾಕಿ? ಒಂದು ಪೈಪ್ ಹಾಕಿ ಸರ್, ಮಿಸ್ ಹಾಕಿ ಪೈಪ್ ಹಾಕಿ ಆ ಪೈಪ್ ಮುಖಾಂತರ ಕನೆಕ್ಟ್ ಮಾಡ್ಕೋತೀವಿ ಸರ್. ಅದನ್ನು ಸರ್ ಸೇಮ್ 1 ಲೀಟ್ರ್ ನೀರಿಗೆ 1 ml ಮಾಡ್ಕೊಂಡು ವೆಂಚೂರಿ ಮುಖಾಂತರ ಭೂಮಿಗೆ ಕೊಡ್ತೀವಿ, ಸ್ಪ್ರೇ ಮಾಡ್ಬೋದು ಸರ್ ಗಿಡಕ್ಕೆ. ಎರೆಜಲದಲ್ಲಿ ಸರ್ ಒಂದು ಸಸ್ಯಕ್ಕೆ ಏನು ಬೇಕು ಅದು ಲಘು ಪೋಷಕಾಂಶಗಳು ಸರ್ ಅದ್ಭುತವಾಗಿ ಸಿಗ್ತದೆ, ಗ್ರೀನ್ನೆಸ್ ಎಲ್ಲ ಚೆನ್ನಾಗಿರ್ತದೆ ಸರ್. ನೀವು ಹಂಗೆ ಮಾಡಿರ? ನಾವು ಹಂಗೆ ಮಾಡ್ತೇವೆ ಸರ್. ಡ್ರಮ್ ಮಾಡಿಕೊಂಡು ಡ್ರಮ್ಗೆ ಒಂದು 25,000 ಕೊಟ್ಟಿನಿ ಸರ್. ನಾನು ಡ್ರಮ್ಗೆ ಜಮೀನು ತಾವೆಲ್ಲ ಮಾಡ್ಕೊಂಡಿವಿ ನಾನು. ಹೌದಾ? ಎಷ್ಟು ಡ್ರಮ್ ಮಾಡಿಕೊಂಡಿದ್ದೀರಿ? 500 ಲೀಟ್ರ್ 2, ಒಂದು 300 ಲೀಟ್ರದ್ದು 1, 200 ಲೀಟ್ರ್ 8. ಓಹೋ, ಅಂದರೆ ಜಮೀನ್ ಹತ್ರನೇ ತಗೊಂಡೋಗಿ ಇಟ್ಕೊಂಡ್ಬಿಟ್ಟಿದ್ರೆ ಮಾಡಿಕೊಂಡಿದ್ದೀವಿ. ಯಾರು ಒತ್ಕೋ ಹೋಗೋದಿಲ್ವೇ ಅದನ್ನ? ಅಲ್ಲಿ ಯಾರು ಒತ್ಕೋಬಹುದಾ ಸರ್? ಹೌದಾ? ಕಳ್ಳರ ಭಯ ಏನಿಲ್ಲ ನಮಗೆ? ಇದು ಫಿಸಮಿನ್ ಆಸಿಡ್ ಹಾಕಿದ್ರೆ ಏನು ಯೂಸ್ ಆಗೋದಿಲ್ಲ ಅದು. ಅಂದರೆ ಸ್ಮೆಲ್ ದೋಸೆಯ? ಹಾಂ, ಅಂದರೆ ಆ ಸ್ಮೆಲ್ಗೆ ಯಾರು ಕಳ್ಳರು ಬರೋದಿಲ್ಲ ಅಂತಾರೆ. ಅಲ್ಲ, ನವಿಲೇ ಬರೋದಿಲ್ಲ ಒಳಕ್ಕೆ ಸಹ. ಹೌದಾ? ಭಾಳ ಜನ ನವಿಲಿನ ಕಾಟ ಜಾಸ್ತಿ ಅಂತಾರೆ ನೋಡಿ. ನಿಮ್ಗೆ ಕೇಳಿದ್ರೆ ಒಳ್ಳೆ ಪರಿಹಾರ. ಪಾತಿ ಯಾವುದು ಬರೋದಿಲ್ಲ ಸರ್ ಬೆಳೆ ಒಳಕ್ಕೆ. ಹೌದಾ? ಹಾಂ, ಹೌದೇನ್ರಿ? ಹೌದು ಸರ್, ಹೌದು. ಮೀನಿನ ಮೀನು ಸ್ಮೆಲ್ ಇರ್ತದಲ್ಲ ಸರ್ ಅದು. ಹ್ಞೂ, ಅದು ಸಹ ಮೀನು ಸಹ ಒಳ್ಳೆ ಅದ್ಭುತವಾದಂಥ ಸಸ್ಯಗಳಿಗೆ ಆಹಾರ ಸರ್ ಅದು. ಗ್ರೋತ್ ಪ್ರಮೋಟ್ರು ಸಖತ ಕೆಲಸ ಮಾಡ್ತದೆ. ಆಮೇಲೆ ಸರ್ ನಮ್ದು ಇನ್ನೊಂದು ಏನು ಅಂದರೆ ಉಳಿ ಮಜ್ಜಿಗೆ ಡ್ರಿಪ್ ಇರ್ತಕ್ಕಂಥ ರೈತರಿಗೂ ಒಂದು ವರದಾನ ಆಯಿತು ಸರ್. ಇದು ಇನ್ನಲೇ ಏನು ಡ್ರಿಪ್ ಇರ್ತದಲ್ಲ ಸರ್ ಅದು ಕಟ್ಕೊಬಿಡ್ತದೆ ಅವಾಗವಾಗ, ಆಸಿಡ್ ವಾಶ್ ಮಾಡ್ಕೋಬೇಕು. ನಾವು ನೈಸರ್ಗಿಕವಾಗಿ ನಮ್ಮ ಅನುಭವದಲ್ಲಿ ನಾವು ಯಾವ ಥರ ಮಾಡ್ಕೋತೀವಿ ಅಂತಂದರೆ ಸರ್, ಮಜ್ಜಿಗೆ 2 ಲೀಟ್ರ್ ಮೊಸರನ್ನ ಸಹ 200 ಲೀಟ್ರ್ ಡ್ರಮ್ಗೆ ಹಾಕ್ಬಿಟ್ಟು ಸುಮಾರು 20 ದಿನಗಳ ಕಾಲ ಸರ್ ಅದು ಮುಳಿ ಬರುವ ಥರ ಬಿಟ್ಬಿಡೋದು. ಅದನ್ನೇ ಮಾಡಿ ಸರ್ ವೆಂಚೂರಲ್ಲಿ ಡ್ರಿಪ್ಗೆ ಬಿಡೋದು ಸರ್. ಅದು ಕಟ್ಕೊಂಡಿರ್ತಕ್ಕಂಥ ಈ ಸಿಲ್ಟೆಲ್ಲ ಸರ್ ಕಟ್ಟಾಯ್ತದೆ. ಹೌದಾ? ಹಾಂ, ಆರ್ಗಾನಿಕ್. ಇದೊಂದು ವರದಾನ ಅದೇ ನಮ್ಮ ರೈತರು ಇದೊಂದು ಎಕ್ಸ್ಪೈರಿ ಮಾಡ್ಬೋದು. ನನ್ನ ಅನುಭವದಲ್ಲಿ ನಾನು ಅದೇ ಥರ ಮಾಡ್ಕೋದು ಸರ್ ನನ್ನ ಡ್ರಿಪ್ಗಳಿಗೆ. ನೋಡಿದ್ರೆ ನೇಚರ್ ಮಜ್ಜಿಗೆ ಸರ್ ನಮಗೆ ಬೆಳೆಗಳಿಗೂ ಇದಾಯ್ತು ಸರ್, ಆರ್ಗಾನಿಕ್ ಬೆಳೆಗಳಿಗೂ ತೊಂದರೆ ಇಲ್ಲ. ನಿಜ? ಮತ್ತು ನೈಸರ್ಗಿಕವಾಗಿ ಆಯಿತು ಸರ್ ಅದುವೆ. ಅದೊಂದು ಇದು ಮಾಡ್ಕೊಂಡಿದ್ವಿ. ಮತ್ತು ಈ ರೇಷ್ಮೆ ತೋಟಕ್ಕೆ ಸುರುಳಿ ಕೀಟ ಅಂತ ಬರ್ತದೆ ಸರ್. ಸುರುಳಿ ಕೀಟ ಅಂದ್ಬಿಟ್ಟು ಈಗ ಏನು ಮಾಡ್ತಾರೆ, ನಮ್ಮೂರ ನುವಾನ್ ಆಗ್ಬೋದು, ಡೆಕಲ್ ಆಗ್ಬೋದು, ಎಲ್ಲನೂ ಕೂಡ ಸ್ಪ್ರೇ ಮಾಡ್ತಾರೆ. ಈಗ ನಮ್ಮದು ನೈಸರ್ಗಿಕವಾಗಿ ನಾವು ಯಾವ ಥರ ಮಾಡ್ಕೋತೀವಿ ಅಂದರೆ ಸರ್, 2 ಲೀಟ್ರ್ ಉಳಿ ಮಜ್ಜಿಗೆ ತಗೊಳ್ತೀವಿ, ಅದಕ್ಕೆ ಅರಿಶಿನ ಮತ್ತು ಇಂಗು, ಇದನ್ನು ಮೂರನ್ನು ಸರ್ ಒಂದು 10 ದಿನ ಪರ್ಮೆಂಟೇಷನ್ ಮಾಡಿ ಎಲೆಗಳಿಗೆ ಸಹ ಸಿಂಪಡಣೆ ಮಾಡೋದು. ಹೌದು ಸರ್, ವಾರಕ್ಕೊಂದು ಸಿಂಪಡಣೆ ಮಾಡಿದ್ರೆ ಹುಳ ಬರೋಲ್ಲ. ಹೌದಾ? ಹಾಂ, ವಿತ್ ಜೊತೆಗೆ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತದೆ. ರೇಷ್ಮೆನೂ ಮಾಡ್ತೀರಾ ಶಿವರಾಮಯ್ಯನವರು? ನಾವು ಈಗ ಮಾಡ್ತಾ ಇಲ್ಲ ಸರ್. ಈಗ ಮಾಡ್ತಿಲ್ಲ, 7 ಎಕರೆ ಇತ್ತು, ನಾವು ಕಿತ್ತಾಕ್ಬಿಟ್ಟು, ನಾವು ಪೇಷಂಟ್ ಆಗ್ಬಿಟ್ಟು ಕಿತ್ತಾಕ್ಬಿಟ್ಟು. ಯಾಕೆ ಏನು ಹುಷಾರಿರಲಿಲ್ಲ? ಕ್ಯಾನ್ಸರ್ ಆಗ್ಬಿಟ್ಟಿದೆ ಸರ್. ಹೌದಾ? ಓಹ್, ಈಗ ಹುಷಾರಾಗಿದ್ದೀರಿ? ಹುಷಾರಾಗಿದ್ದೀನಿ ಸರ್. ಶಿವರಾಮಯ್ಯನವರೇ, ಈಗ ಕಬ್ಬು ಬೆಳೆಯೋದು ಕಷ್ಟ ಅಂತ ಹೇಳ್ತಾರೆ, ನೀವು ಭಾಳ ಸುಲಭವಾಗಿ ಕಬ್ಬು ಬೆಳೆದು ಬಿಟ್ಬಿಟ್ಟಿದ್ರಲ್ಲ, ಅದೆಂಗೆ ಆರಾಮಾಗಿ ಬೆಳಿಬೋದು ಸರ್? ಅದು ವ್ಯವಸಾಯದ ಕೆಲಸ ಏನು ಮಾಡ್ತೀರಿ? ಸಿಂಪರಣೆ ಮಾಡೋದೆಲ್ಲ ಬಿಟ್ಬಿಡಿ. ಈಗ ಎಷ್ಟು ಸರಿ ಉಳುಮೆ ಮಾಡ್ತೀರಿ? ಕಳೆ ಹತೋಟಿ ಹೇಗೆ ಮಾಡ್ಕೊಂತೀರಿ? ಹೇಗೆ ತನ್ ಕಬ್ಬಲ್ಲಿ ಸಹ ಟ್ರಾಕ್ಟರ್ ಓಡಿಸಿ ಎಲ್ಲನೂ ಮಾಡಿ ಕಬ್ಬು ನೆಡ್ತೆ. ಆರಡಿ ಪಟ ಎಲ್ಲ ಕೂಪರ್ ಓಡಿಸಿ ಪಟ ಓಡಿಸಿ ಪಟ ಗೋರಾಕ್ಸಿ ಬುಡ್ಕೆ ಬಿಟ್ಟಿದ್ವಿ. ಈಗ ಈ ಕೂಳೆ ಕಬ್ಬಲ್ಲಿ ಏನೂ ಇಲ್ಲ. ಅಲ್ಲಪ್ಪ, ಈಗ ಮೊದಲನೇ ಕಬ್ಬಿಗೆ ಉಳುಮೆ ಎಷ್ಟು ಸರಿ ಮಾಡ್ತೀರಿ? ಮೊದಲನೇ ಸರಿ ನೀವು ಕಬ್ಬು ನಾಟಿ ಮಾಡಿದ್ಮೇಲೆ ಹನಿ ನೀರಾವರಿ ಪದ್ಧತಿ ಅಲ್ವಾ ನೀರು ನೀವು ಬಿಡೋದು, ಆಮೇಲೆ ಉಳುಮೆ ಮಾಡಕ್ಕೆ ಉಳುಮೆ ಮಾಡಿದಿಲ್ಲ ಸರ್. ಕಬ್ಬು ಒಳಗಡೆ ಏನಾದರೂ ಬೇರೆ ಬೆಳೆ ಬೆಳ್ಕೊಂತೀರಾ? ಬೇರೆ ಬೆಳೆ ಬೆಳೆದಿಲ್ಲ ಸರ್. ಕಬ್ಬು ಮಾತ್ರ? ಕಬ್ಬು ಮಾತ್ರ. ಅದರೊಳಗಡೆ ಏನೋ ಮೆಣಸಿನ್ಕಾಯಿ ಬೆಳೀತಾರೆ, ಅಲಸಂದೆ ಬೆಳೀತಾರೆ. ಯಾವ್ದು ಬೆಳೆದಿಲ್ಲ ಸರ್? ನೀವು ಯಾವ್ದು ಬೆಳೆದಿಲ್ಲ? ಯಾವುದು ಬೆಳೆದಿಲ್ಲ. ಭೂಮಿ ತಾಕತ್ ಕಮ್ಮಿ ಆಗೋಯ್ತದೆ ಅದರಲ್ಲಿ, ಮೆಣಸಿನ್ಕಾಯಿ ಅವೆಲ್ಲ ಸಣ್ಣ ಪದಾರ್ಥ ಮಾಡಿದ್ರೆ. ಈಗ ಕಬ್ಬಿಗೆ 3 ತಿಂಗಳಿಗೆ ಒಂದ್ಸರಿ ಏರ್ ಹಾಕ್ಬೇಕಲ್ಲ ಮಣ್ಣು, ಅದನ್ನ ಹೇಗೆ ಮಾಡ್ತೀರಿ? ಮಾಮೂಲಿ 6 ಅಡಿ ಪಾಠ ಆದ್ರೆ ಕೂಪರ್ ಓಡಿಸ್ಬಿಟ್ಟು ಬುಡ್ಕೆಲ್ಲ ಮಣ್ಗೋರ್ ಹಾಕ್ಬಿಟ್ಟು ಸಾವಯವ ಮಾಡ್ತಾ ಇರೋದು. ಕಳೆ ಬಂದ್ರೆ ಸಾವಯವ ಕಳೆ ಔಷಧಿನ ನಾವೇ ಮಾಡ್ಕೊಂಡಿವಿ. ಸಾವಯವ ಕಳೆ ಔಷಧಿನ? ಕಳೆನಾಶಕ. ಹೆಂಗೆ? ಇಪ್ಪತ್ತು ಲೀಟ್ರ್ ಗಂಧ, 2 ಕೆಜಿ ಕಲ್ಲುಪ್ಪು, 2 ಕೆಜಿ ಸುಣ್ಣ, ಎಕ್ಕದ ಗಿಡ, ಒಂದು 25 ದಿನ 30 ದಿನ ಕೊಳ್ತಿ. ಇನ್ನೊಂದು ಸರಿ ಹೇಳ್ಬಿಡಿಯಪ್ಪ, ಮರ್ತೋಯ್ತದ ಹೇಳಿ. ಇನ್ನೊಂದ್ಸರಿ, 20 ಲೀಟ್ರ್ ಗಂಜಲ, 20 ಲೀಟ್ರ್ ಗಂಜಲ, 2 ಕೆಜಿ ಸುಣ್ಣ, 2 ಕೆಜಿ ಸುಣ್ಣ, 2 ಕೆಜಿ ಕಲ್ಲುಪ್ಪು, 20 ದಿನ ಕೊಳಿ ಹಾಕ್ಬೇಕು. ಎಕ್ಕದ ಗಿಡ ಹಾಕಿ, ಎಕ್ಕದ ಸೊಪ್ಪು ಹಾಕ್ಬೇಕು, ಎಕ್ಕದ ಸೊಪ್ಪು, ಬಿಳಿ ಎಕ್ಕದ ಸೊಪ್ಪು, 20 ದಿನ ಕೊಳಿ ಹಾಕಿ ಅದ ತಕ್ಕಂತ ಸ್ಪ್ರೇ ಮಾಡ್ಬೋದು. ಮಾಡಿದ್ರೆ ಕಳೆನ ಸತ್ತೈತವೆ, ಹುಳ ಎರಡು ಬಳ ಸಾಯಿದಿಲ್ಲ ಗದ್ದೆ ಒಳಗಿರು. ಹೌದೇ, ಅದೇ ಅದು ಏನಾರ ಬೆಳೆ ಸೋಕೋದ್ರ ಬೆಳೆನೇ ಡಮರು. ಅಯ್ಯೋ, ಬೆಳೆನೇ ಸತ್ತೋಯ್ತದೆ, ಬೆಳೆ ಸೋಕ್ತಂಗ್ ಮಾಡ್ಬೇಕು. ಅದ ಇದು ಭಾರಿ ಒಳ್ಳೆ ಕಳೆನಾಶಕ ಕಂಡು ಹಿಡ್ಕೊಬಿಟ್ಟಿದ್ರಲ್ಲ ನೀವು. ಅದನ್ನೇ ಮಾಡ್ತಾರದು ಸರ್. ಕಬ್ಬಿಗೆ ಏನಾರು ತಾಕ್ಬಿಟ್ರೆ ಕಬ್ಬು ಹೊಂಟೈತದ? ಕಬ್ಬು ಹೊಂಟೈತದ ಸರ್. ಓಹೋ, ಪರವಾಗಿಲ್ಲ, ಆದ್ರೆ ಎರ್ಬುಳಿಗೆ ಏನೂ ಆಗೋದಿಲ್ಲ ಸರ್. ನೋಡಿದ್ರ ಇನ್ನೇನಾದ್ರು ಸೇರಿಸ್ತೀರಾ ಕಳೆನಾಶಕಕ್ಕೆ? ಕಳೆನಾಶಕಕ್ಕೆ ಸರ್ ಅವ್ರು ಹೇಳಿದ್ದು ಇದೆ ಸರ್, ಕಬ್ಬು ಸೊಪ್ಪೇನು ಆ ಕಡೆ ಈ ಕಡೆ ಸ್ವಲ್ಪ ಆರಿದ್ರೆ ಅದೇನು ಸಮಸ್ಯೆ ಆಗಲ್ಲ. ನಾವು ನಮ್ಮ ಕಾನ್ಸ್ಟ್ರೇಷನ್ ಏನಿರ್ತದೆ ಅಂದರೆ ಭೂಮಿಗೆ ಮಾತ್ರ ಸ್ಪ್ರೇ ಮಾಡ್ತಾ ಇರ್ತೀವಿ ನಾವು, ಕಳೆ ಗಿಡಕಿ ಅಲ್ವಾ. ಕಬ್ಬು ಗರಿಗೂ ಸ್ವಲ್ಪ ಇದಾಯ್ತದೆ, ಬಟ್ ಈ ಎರೆಹುಳಿಗೆ ಏನು ತೊಂದರೆ ಆಗಲ್ಲ ಸರ್, ಚೆನ್ನಾಗಿ ಬರ್ತದೆ ಕಳೆ ನಾಶಕ. ಅದೊಂದು ಹೇಳಿದೆ, ಅದೊಂದು ಮಾಡವ್ರೆ. ಅದು ಈಗ ಅದು ಸ್ವಲ್ಪ ಈಗ ನಮ್ಮದು ಏನು ಇನ್ನೊಂದು ಏನು ಪ್ರಯೋಗ ಮಾಡಬೇಕು ಅಂದರೆ ಅದು ಕಬ್ಬಿಗೆ ಗರಿಗೆ ಬಿದ್ದರೂ ಗರಿಗೆ ಆಗ್ಬಿಡೋದು, ಕಳೆನೇ ಹೋಗ್ಬೇಕು ಅನ್ನೋ. ಇನ್ನೊಂದು ಏನಾರು ಸ್ವಲ್ಪ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿದೊಂದು ವಿಚಾರ ಬಂದೈತೆ, ಪ್ರಯೋಗ ಮಾಡಿ ಅದೊಂದು ಪ್ರಯೋಗ ಮಾಡೋಣ ಅಂತಿದ್ದೀವಿ ಸರ್. ಬರೀ ಕಳೆ ಮಾತ್ರ ಹೋಗ್ಬೇಕು. ಈಗ 6 ಅಡಿ ಜಾಗ ಇರುತ್ತಲ್ಲ ಖಾಲಿ? ಹೌದು ಸರ್. ಅಲ್ಲಿ ತುಂಬ ಗಿಡ ಬೆಳೀತವೆ, ಅದಕ್ಕೆ ಇದನ್ನು ಎಷ್ಟು ಸರಿ ಸಿಂಪರಣೆ ಮಾಡ್ತೀರಿ ಸರ್? ಅದನ್ನ ನಾವು ಒಂದೇ ಸಲ ಸ್ಪ್ರೇ ಮಾಡೋದು ಸರ್. ಅದು ಇದರಲ್ಲಿ ನಾವು ನಾಟಿ ಮಾಡ್ತೀವಲ್ಲ, ನಾಟಿ ಮಾಡಿದಾಗ ಒಂದ್ಸಲ ಸ್ಪ್ರೇ ಮಾಡಿಬಿಟ್ರೆ ಸರಿ ಅದು ಹೋಗುತ್ತೆ, ಮತ್ತೆ ಸರ್ ಬರ್ತದೆ. ಬಟ್ ಏನಂತ ನಾವೇ ಮಾಡ್ತೀವಿ, ಕಳೆನ ಸರ್ ಲೇಬರ್ ಹತ್ರ ಕಿಳಿಸಿ ಬುಡದ ಹತ್ರ ಕಿಳಿಸಿ ಖಾಲಿ ಸ್ಪೇಸ್ಗೆ ನಾವು ಇದಾಗ್ತೀವಿ ಸರ್. ಏನು ತಿಪ್ಪೆ ಥರ ಮಾಡ್ತೀವಿ ನಾವು, ಮುಚ್ಚಿಗೆ ಥರ ಮಾಡ್ತೀವಿ ಸರ್. ನಮ್ಗೆ ಅದೇ ಗೊಬ್ಬರ, ನಮಗೆ ಕಳೆ ವರದಾನ. ನಾವು ಕಳೆಯ ನಾವು ಕಳೆಯನಲ್ಲ ಸರ್, ಅದ ವರದಾನ. ಓಕೆ, ಒಳ್ಳೇದು. ಈಗ ಮಧ್ಯದಲ್ಲಿ ಬೇರೆ ಇನ್ನೇನು ಬೆಳೆ ಬೆಳೆಯಲ್ಲ ಸರ್? ನಾವು ಕಬ್ಬನ್ನು ಬಿತ್ತನೆ ತಂದು ನೆಟ್ಟಿದ್ರೆ ಅಂತರ ಬೆಳೆ ಬೆಳಿಬೋದು. ಈಗ ನಮಗೆ ಒಂದು ತಿಂಗಳು ನರ್ಸರಿ ಕೊಡ್ತಾರಲ್ವಾ, ನಾವು ತಂದು ನಾಟಿ ಮಾಡಿದ ಒಂದು ತಿರುಗಿ ಸರ್ ಮುರಿ ಕಟ್ಟಬೇಕು. ನಾವು 30 ದಿನದೊಳಗೆ ಯಾವುದೇ ರೀತಿ ಅಂತ ಬೆಳೆ ಬೆಳೆಯೋಕ್ಕಾಗಲ್ಲ. ಆಯಿತು, ಮುರಿ ಕಟ್ಟುವಾಗ ಏನು ಗೊಬ್ಬರ ಹಾಕ್ತೀರಿ ಕಬ್ಬಿಗೆ ಸರ್? ಈಗ ನಾವು ಈಗ ಸಾವಯವದಲ್ಲಿ ಮಾಡಲಿಕ್ಕೆ ಸರ್ ಕೊಟ್ಟಿಗೆ ಗೊಬ್ಬರ ಇದೆಯಲ್ಲ, ಕೊಟ್ಟಿಗೆ ಗೊಬ್ಬರನ ಬುಡಕ್ಕೆ ಕೊಟ್ಟು ಸರ್ ಗುದ್ದಲಿ ಆ ಕಡೆ ಈ ಕಡೆ ಮಣ್ಣನ್ನು ಮಲ್ಚಿಂಗ್ ಮಾಡಿ ಡ್ರಿಪ್ ಮುಖಾಂತರ ಸರ್ ನಮ್ಮ ಮಾಮೂಲು ಏನಿದೆ ನಮ್ಮದು ಸಾವಯವ ಎಪಿಸಮೆನೊ ಆಸಿಡ್ ಆಗ್ಬೋದು, ಲ್ಯಾಕ್ಟಿಕ್ ಆಸಿಡ್ ಆಗ್ಬೋದು, ಅದನ್ನು ಸರ್ ನಾವು ಇತರಲ್ಲಿ ಸರ್ ವೆಂಚೂರಲ್ಲಿ ಬಿಡ್ತಾ ಇರ್ತೀವಿ. ನಾವು ಸರ್ ಕಲ್ಲು ಗಾಜು ಪ್ಲಾಸ್ಟಿಕ್ಕು ಇವು ಮೂರು ಬುಟ್ಟಿ ಭೂಮಿಗೆ ಇನ್ನು ಸಿಕ್ಕುದೆಲ್ಲ ಸೇರಿದ್ವಿ ಸರ್. ನಾವು ಆಮೇಲೆ ಸರ್ ನಮಗೆ ಗಂಧಕ ಬೇಕು, ಪಾರಿವಾಳ ಸಾಕ್ತಿವಲ್ಲ ಸರ್, ಪಾರಿವಾಳದ ಇಕ್ಕೆ, 2 ಕೆಜಿ ಬೆಲ್ಲ, 200 ಲೀಟ್ರ್ ಡ್ರಮ್ಗೆ ಸರ್ 20 ದಿನಗಳ ಕಾಲ ಪರ್ಮೆಂಟೇಷನ್ ಮಾಡಿಬಿಟ್ಟು ಅದು ವೆಂಚೂರ್ ಬಿಟ್ರೆ ಸರ್ ನಮ್ಗೇನು ಗಂಧಕ ನಮ್ಮ ಭೂಮಿಗೆ ಏನು ಬೇಕೋ ಅದ್ಭುತವಾದ ಗಂಧಕ ಅಲ್ಲೇ ಸಿಗ್ತದೆ ಸರ್. ನಾವು ಪಾರಿವಾಳ ಸಾಕಿದ್ರೆ ಅದಕ್ಕೋಸ್ಕರ ಇಲ್ಲ ಸರ್, ನಾ ಸ್ನೇಹಿತರದು ಹತ್ರ ಹೋಗ್ಬಿಟ್ಟು ತಗೋಬೋತೀವಿ ಸರ್. ಯಾರಪ್ಪ ಅಂತ ಸ್ನೇಹಿತ? ಅವರು ಊರಲ್ಲಿ ಸಾಕಿದ್ದಾರೆ ಪಾರಿವಾಳನ. ಪಾರಿವಾಳ ಸಾಕಿರೋರು ಇದಾರೆ? ಹೌದು ಸರ್, ಇದೆ ಇದ್ದಾರೆ ಸರ್. ನಮ್ಮ ಕಡೆ ಶೋಕಿಗೂ ಸಾಕ್ತಾರೆ ಪಾರಿವಾಳನ. ಸರಿ, ಅದ ಅಲ್ಲಿಂದ ಹೋಗಿ ಇಕ್ಕೆ ಸಂಗ್ರಹ ಅಲ್ಲಿ ಇಕ್ಕೆ ಸಂಗ್ರಹ ಮಾಡ್ಕೊಂಬಂದು ಸರ್ ಹಾಕ್ತೀವಿ. ಅದ್ಭುತವಾದ ಗಂಧಕ ಸರ್. ನಾವು ಏನು ಅಮ್ಮನ ಸಲ್ಪೆಟ್ಟು ನಾವು ಕೊಟ್ಟು 500 ರೂಪಾಯಿ ಏನು ತಂದು ಕೊಡ್ತೀವಿ, ಜಸ್ಟ್ 2 ಕೆಜಿ ಬೆಲ್ದಲ್ಲಿ ಸಿಗ್ತದೆ ಸರ್ ನಮಗೆ. ಹಾಗಾದ್ರೆ ಖರ್ಚು ಭಾಳ ಕಡಿಮೆ ಆಗತ್ತೆ ನಿಮಗೆ ಕಬ್ಬಿನ ಬೇಸಾಯ ಮಾಡೋಕ್ಕೆ? ಕಮ್ಮಿ ಆಯ್ತದೆ ಸರ್. ಎಷ್ಟಾಯ್ತದೆ ಖರ್ಚು? ಒಂದು ಎಕರೆ 20,000 ಆಗ್ಬೋದು ಸರ್. ಈಗ 20,000 ಉಪ್ಪು ಹಾಕ್ಬಿದ್ರೆ 80,000-90,000 ಗಂಟೆ ಆಯ್ತದೆ ಅಲ್ವಾ? ಈಗ ನೀವು ಹೇಳಿದ್ದು ಒಂದು ಗುಂಟೆಗೆ ಎಷ್ಟು ಟನ್ನು? 400 ಕೆಜಿ ಬೆಳ್ದೀನಿ ಸರ್. 2 ಟನ್ನು 400 ಕೆಜಿ. ಓಹೋ, ಪರವಾಗಿಲ್ಲ. ಈಗ ಅದನ್ನೇನು ಬೆಲ್ಲ ಮಾಡಿದ್ರು ಅಥವಾ ಫ್ಯಾಕ್ಟ್ರಿ ಕೊಡೋದು ಸರ್? ಫ್ಯಾಕ್ಟ್ರಿ ಕೊಡಿದ್ರಿ. ಏನು ದರ ಸಿಕ್ತು? 3,150 ಸಿಕ್ತು ಸರ್. ಪರವಾಗಿಲ್ಲ, 50 ಗುಂಟೆಯಿಂದಲ್ಲ ಹಾಗಾದರೆ 124 ಟನ್ನು 970 ಕೆಜಿ ಬೆಳ್ದೀನಿ ಸರ್. ಚೆನ್ನಾಗಿ ಲೆಕ್ಕ ಹೇಳ್ತೀರಿ. ಹಾಂ, ಎಷ್ಟು ದುಡ್ಡು ಆಯ್ತು ಹೇಳಿ, ನಾವೇ ಲೆಕ್ಕ ಹಾಕಬೇಕು. 3,100 ಹಂಗೆ ಎಷ್ಟಾಯ್ತು? ಕಡ್ಗೂಲಿ ಕಳ್ದಿ 800,857 ರೂಪಾಯಿ ಸಿಕ್ಕದು ಸರ್. ಕಡ್ಗೂಲಿ ಲಾರಿ ಬಾಡಿಗೆ ಕಳ್ದಿ. ಹಾಂ, ನಿಮ್ಮ ಖರ್ಚು ಕಳೆದು ಒಟ್ಟು ಎಷ್ಟು ಕೈಗೆ ಸಿಗ್ತೇಳಿ ಅದನ್ನು? 300,000 ಸಿಕ್ಕ ಸರ್. ಪರವಾಗಿಲ್ಲ ಬಿಡಿ, ಮತ್ತೆ ಯಾಕೆ ಕಬ್ಬು ಬೆಳಿಬಾರ್ದು? 50 ಗುಂಟೆ ಅಲ್ವಾ ನಿಮ್ಮ ಪ್ರಯೋಗ, ನಿಮಗೂ ಅಷ್ಟೇ ಇಳುವರಿ ಬಂತೇನ್ರಪ್ಪ? ಹೌದು ಸರ್. ಹಾಂ ಹೌದು ಸರ್, ನಾವು ಒಂದು ಎಕರೆಗೆ 80-90 ಇಳುವರಿ ಬರ್ತದೆ ಸರ್. ಹೌದಾ? ಹೌದು. ಹಾಂ, ಈಗ ಕೂಳೆ ಕಬ್ಬು ಹೆಂಗೆ ಬೆಳಿತೀರಿ ಹೇಳಿ? ಕೂಳೆ ಕಬ್ಬು ಇನ್ನೂ 10 ಟನ್ ಜಾಸ್ತಿ ಬೆಳಿಬೇಕು ಅಂತ ಚಾಲೆಂಜು. ಹಾಂ, ಹಿಂಗೆ ಬೆಳಿಬೇಕು ಹೇಳಿ. ಈಗ ಕೂಳೆ ಈಗ ಒಂದ್ಸರಿ ನೀವು ಕಬ್ಬು ಕತ್ತರಿಸಿದ ಮೇಲೆ ಕೂಳೆ ಮತ್ತೆ ಸಮ ಮಾಡ್ತೀರಾ? ಮಾಡ್ತೀವಿ. ಹೇಳ್ಬಿಡಿ ಹೆಂಗೆ ಮಾಡ್ತೀರಾ ಅಂತ. ಕಬ್ಬ ಕರ್ದಿವಿ ಎಲ್ಲ ಕೂಳೆ ಕೊಚ್ಚಿ ಬಿಟ್ಟಿವಿ, ತರ್ಗ ಮಡ್ಚಿವಿ, ಬೆಂಕಿ ಹಾಕ್ಲಿಲ್ಲ, ತರ್ಗ ಮಡ್ಚಿ ಬಿಟ್ಟಿವಿ. ತರ್ಗ ವೇಸ್ಟ್ ಕಂಪೋಸರ್ ಅಂತ ತಂದು ಹೊಡೆದಿವ್ನಿ ಬೆಂಗಳೂರಿಂದ, ಜೆ ಕೆ ವಿಕೆಲ್ ಬುಕ್ ಮಾಡಿ ತರಿಸಿ ಪೋಸ್ಟರ್ ಕಳಿಸಿದ್ರು. ವೇಸ್ಟ್ ಡಿಕಂಪೋಸರ್ ಅಂತ, ವೇಸ್ಟ್ ಡಿಕಂಪೋಸರ್ ಅಂತ ಅದ ಸ್ಪ್ರೇ ಮಾಡಿ ಎರಡು ಮೈ ತರ್ಗ ಸುಟ್ರೇನಾಗುತ್ತೆ, ಎರಡು ಬಳ ಸತ್ತ ಎರಡು ಬಳ. ಹೌದಾ, ನೋಡಿದಿರ ನೀವು, ಗಮನಿಸಿದ್ರ ತರ್ಗನ್ನ ಸಾಮಾನ್ಯವಾಗಿ ತುಂಬಿದ್ರೆ ಎತ್ತರಕ್ಕೆ ಬಂದ್ಬಿಡ್ತದೆ ಅಂತ ಹೇಳ್ಬಿಟ್ಟು ಅಚ್ಚಾಯಿಸ ತುಂಬ ಜನ ಇಷ್ಟಪಡಲ್ಲ ತರ್ಗನ್ನ. ನೀವೇ ಮಾಡ್ತೀರ ತರ್ಗ ಗೊಬ್ಬರ ಆಯ್ತ ಸಾ, ವೇಸ್ಟ್ ಕಂಪೋಸರ್ ಹೊಡೆದು ಎರಡು ಮೈ ಹೊಡೆದ್ಬಿಟ್ಟು, ಒಂದು ತಿಂಗಳಿಗೆ ಎರಡು ಮೈ ಹೊಡೆದ್ಬಿಟ್ಟು ತರ್ಗ ಮಡ್ಚಿಬಿಟ್ರೆ ಕಬ್ಬು ಇಷ್ಟು ಮಂಡಿ ಉದ್ದ ಬರೋದಕ್ಕೆ ಅದು ಕೊಳ್ತೈತೆ ಸಾ. ಸೋಲಿ ಅಂದರೆ ಪಟ ಬಿಟ್ಟು ಪಟ ಹಾಕ್ತಿರೋ ಅಥವಾ ಜಮೀನ್ ಪೂರ್ತಿ ಪಟ ಹಾಕ್ತೀವಿ? ಪಟ ಬಿಟ್ಟು ಪಟ. ಖಾಲಿ ಪಟಕ್ಕೆ ಏನು ಮಾಡಿರಿ? ಖಾಲಿ ಪಟ ಮಾಮೂಲಿ ನಿಮ್ದು ಸ್ಪ್ರೇ ಮಾಡ್ತೀವಿ ನಾವು, ಕಳೆನಾಶಕವ ಸಾವಯವ ಮಾಡ್ತೀವಿ ಸಾ. ನಾವು ಕಳೆನಾಶಕ ಹೊಡೆದಿರ, ಕಳೆನಾಶಕ ಅಂದ್ರೆ ನಿಮ್ದೇ ಅದಲ್ಲಪ್ಪ, ಸಾವಯವ ಕಳೆನಾಶಕ ನಾವೇ ಮಾಡ್ಕೊತೀವಿ ಸರ್. ನೀವು ಒಂಚೂರು ಹೇಳಿ ಅಪ್ಪ, ತರ್ಗನ್ನ ಯಾವ ಥರ ಗೊಬ್ಬರ ಮಾಡ್ಕೊತೀರಿ ಸರ್? ಈಗ ನಾವು ಕಬ್ಬು ಕಟಾವ ಆದ ತಕ್ಷಣ ಸರ್, ಒಂದು ಪಟನ ಬಿಟ್ಟು ಒಂದು ಪಟಗೆ ಸರ್ ತರ್ಗನ್ನ ಮಲ್ಚಿಂಗ್ ಮಾಡ್ತೀವಿ. ಮಲ್ಚಿಂಗ್ ಮಾಡ್ಬಿಟ್ಟು ಸರ್ ವೇಸ್ಟ್ ಡಿಕಂಪೋಸರ್ ಅಂತಂದ್ಬಿಟ್ಟು ಬರ್ತದೆ ಸರ್, 2 kg ಬೆಲ್ಲ, 200 liter ನೀರು, ವೇಸ್ಟ್ ಡಿಕಂಪೋಸರ್ ಮದರ್ ಕಲ್ಚರ್ ಅಂತಂದ್ಬಿಟ್ಟು ನಮ್ಮ ಹತ್ರ ಇದೆ, ಅದನ್ನೇ ಹಾಕ್ಬಿಟ್ಟು ಸರ್ ಸುಮಾರು 10 ದಿನಗಳ ಕಾಲ ಬಿಟ್ಟು ಸರ್ ತರ್ಗ ಮೇಲೆ ಸ್ಪ್ರೇ ಮಾಡ್ತೀವಿ ಸರ್. ಸ್ಪ್ರೇ ಮಾಡಿದ ಕರೆಕ್ಟಾಗಿ ಒಂದು ತಿಂಗಳಿಗೆಲ್ಲ ಅದೆಲ್ಲ ಕಟ್ಟಾಗಿ ಗೊಬ್ಬರ ಆಗೋದೆ ಸರ್, ಫುಲ್ ತರ್ಗೆಲ್ಲ ಕಟ್ಟಾಗೋಗ್ತದೆ. ಈ ನಾವೇನು ಮಧ್ಯೆ ನಮ್ಮ ಖಾಲಿ ಸ್ಪೇಸ್ ಇರ್ತದೆ, ಅದಕ್ಕೆ ನಮ್ಮದೇ ಆಗಿರತಕ್ಕಂಥ ಅದನ್ನ ನೈಸರ್ಗಿಕ ಪಿಷಮೆನೊ ಆ್ಯಸಿಡ್ ಆಗ್ಬೋದು, ಲ್ಯಾಟಿಕ್ ಆ್ಯಸಿಡ್ ಆಗ್ಬೋದು, NPK ಆಗಾರಗಳು ನಮ್ಮ ಏನೈತೆ ಎಲ್ಲ ಸಹ ಸ್ಪ್ರೇ ಮಾಡ್ತಾ ಇರ್ತೀವಿ ಸರ್. ನಾವು ಯಾವ ಕಬ್ಬು ಮುರಿಗೆ ಬತ್ತು ಕಳೆ ಎಲ್ಲ ಕಿಳಿಸಿ ಎಲ್ಲನೂ ತಂದು ಇದ್ರ ಮೇಲೆ ಹಾಕ್ಬಿಟ್ಟು ಸರ್ ನೀರು ಕೊಡ್ಕೊಂಡು ನಮ್ಮದು ಆರ್ಗ್ಯಾನಿಕ್ ನೈಸರ್ಗಿಕವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ನೀರು ಮುಖಾಂತರ ಕೊಡ್ತಾ ಇರ್ತೀವಿ ಸರ್. ಒಂದ್ಸರಿ ನಾವು ನೀರು ಕೊಟ್ಟಾಗ ಸರ್ ಆ ಡ್ರಮ್ಮಲ್ಲಿ ಇರ್ತಕ್ಕಂಥ ಏನಾದ್ರು ಒಂದು ನಾವು ಕೊಡ್ತಾ ಇರಬೇಕು, ಒಂದು ಹುಳಿ ಮಜ್ಜಿಗೆಯೋ ಇಲ್ಲ ಪಿಷಮೆನ್ ಆ್ಯಸಿಡೋ ಏನೋ ಒಂದು ರೆಡಿ ಇರ್ತದೆ, ಇಲ್ಲ ಜೀವಾಮೃತನೋ ನೀರಿನ ಜೊತೆ ಪ್ರತಿ ನೀರಿನ ಜೊತೆ ಹೋಗ್ತಾ ಇರ್ತದೆ ಸರ್ ನಮ್ಮದು. ಅಲ್ಲಿ ನಮ್ಮ ಇವ್ರ ಹತ್ರ 40 ತೆಂಗು ಸಸಿ ಇವೆ ಸರ್, ಅಲ್ಲಿ 40 ಮನೆಯೇ ಒಂದ್ಸಲ ಎಳ್ನೀರು ಕುಚ್ಚಿದ್ರೆ 1.5 ಸಾವಿರ ಎಳ್ನೀರು ಬಿಡ್ತೇವೆ, 2 ಸಾವಿರ ಎಳ್ನೀರು ಬಿಡ್ತೇವೆ. ತೆಂಗಿನ ತೋಟದಲ್ಲಿ ಕಬ್ಬು ವಿತ್ತು ತೆಂಗಿನ ತೋಟ ಎರಡೂ ಇದೆ. ನಾವು ಇಲ್ಲಿ ವ್ಯವಸಾಯ ಮಾಡ್ತಕ್ಕಂಥದ್ದು ನಮಗೆ ಆ ತೆಂಗಿನ ಸಸಿನೂ ಕೂಡ ಫಲ ಕೊಡ್ತವೆ. ಆಮ್ಯಾಗ ಒಂದು ಅದಕ್ಕೆ ಚುಕ್ಕಿ ರೋಗ ಇಲ್ಲ, ವೇಸ್ಟೇಜ್ ಬರಲ್ಲ, ಎಳ್ಳೀರು ಶೈನಿಂಗ್ ಬರ್ತವೆ. ಏನು ಪಕ್ಕದವ್ರಿಗೆ ಏನು ಕುಯ್ಕೋತಾರೆ ಅದಕ್ಕೆ ನಮಗೊಂದು 2-3 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ಎಳ್ನೀರು ಕುಯ್ಕೋತಾರೆ. ಎಷ್ಟು ಮರ ಇದೆ ಅಂದರೆ? ನಮ್ಗೆ 25 ಮರ ಅದ. 25 ಮರ 1200 ಎಳ್ನೀರು ಬಿಡ್ತಾರೆ ಸರ್ ಒಂದು ಸರಿಗೆ? ಒಂದು ಸರಿ, ಒಂದು ತಿಂಗಳು ಒಂದ್ಸಲ ಎಳ್ನೀರು ಕುಯ್ಸೋದು ಸರ್ ನಾನು. ಒಂದು ತಿಂಗಳಿಗೆ ಒಂದು ಸರಿ? ಬೇರೆ ಮರಗಳು 1.5 ತಿಂಗಳು 2 ತಿಂಗಳು ಬೇಕು ಸರ್. ನಮಗೂ 1 ತಿಂಗಳು ಕರೆಕ್ಟಾಗಿ ಕುಯ್ಸ್ತೀನಿ, 1200 ಎಳ್ನೀರು. ಮರ ಏನೋ ತುಂಬಾ ಸರ್ರ ಅಂತ ಬೆಳೆದ್ ಬಿಡ್ತದೆ, ಹಂಗಾಯ್ತದೆ ಹಿಂಗಾಯ್ತದೆ ಅಂತ. ನಮ್ದು ಸಾವಯವಲ್ಲ ಸಾ, ಮರ ಬೆಳೆದ್ರು ತಾಕತ್ತಾಗವ ಮರ ಸಾ. ಹೌದಾ, ಎಳ್ನೀರಿಗೆ ಆದಾಯವ ಕೊಡ್ತಾ ಇದ್ರಿ? 28 ರೂಪಾಯಿ ನಾ ಕೊಡ್ತಾ. ಪರವಾಗಿಲ್ಲ, ಮತ್ತೆ ಇನ್ನೇನು ಮಾಡಿರಪ್ಪ ಕಬ್ಬಿಗೆ? ಕಬ್ಬಿಗೆ ಸರ್ ಅದು ಕೂಳೆ ಕಬ್ಬಿಗೆ ಹಂಗೆ ಮಾಡ್ತೀವಿ ಸರ್. ನಾವು ಈಗ ಒಂದ್ಸಲ 5 ಅಡಿ 6 ಅಡಿ ಪಟಕ ಮಾಡ್ಲಾಕಿ ಸರ್, ನಾವು ಒಂದ್ಸಲ ನಾಟಿ ಮಾಡ್ತೀವಿ ಅಂತಂದ್ರೆ ಸುಮಾರು ಒಂದು 5 ಕೂಳೆ 6 ಕೂಳೆ 8 ಕೂಳೆ 10 ಕೂಳೆ ಗಂಟೆ ನಾವು ತೆಗೆಯಲ್ಲ. ಅದೇ ನೀಟಾಗಿ ಕೂಳೆಯನ್ನು ಕುಚ್ಕೊಂಡು ನೈಸರ್ಗಿಕ ಮಾಡ್ಕೊ. ಈಗ ಬೇರೆಯವ್ರು ಏನು ಮಾಡ್ತಾರೆ, 1 ಕೂಳೆ 2 ಕೂಳೆ ತೆಗಿತಾರೆ, ಮತ್ತೆ ಉಳುಮೆ ಮಾಡಿಬಿಡುತ್ತಾರೆ, ಮತ್ತೆ ನೆಡ್ತಾರೆ. ನಮ್ಮದು ಆ ಥರ ಏನಿಲ್ಲ ಸರ್, ಕೂಳೆಗಳಂದು 8 ಕೂಳೆ 10 ಕೂಳೆ ಗಂಟೆನೂ ಕೂಡ ನಾವು ಕಬ್ಬು ಬೆಳಿತೀವಿ. ಸಾಮಾನ್ಯವಾಗಿ ತೆನೆ ಕಬ್ಬಿಗಿಂತ ಕೂಳೆ ಕಬ್ಬಲ್ಲಿ ಇಳುವರಿ ಕಮ್ಮಿ. ನೀವು ಜಾಸ್ತಿನೇ ತೆಗಿತೀನಿ ಅಂತವ್ರಲ್ಲ ಹೇಗೆ? ನೈಸರ್ಗಿಕ ಕೃಷಿಲಿ ಜಾಸ್ತಿ ಸರ್ ಬರುತ್ತೆ. ಈ ನಮ್ಮ ಪಡಿಜಲ್ಲಿ ಹಾಕಿದ್ರೆ ಸರ್ ಕಮ್ಮಿ, ಯಾಕೆಂದ್ರೆ ಪ್ರಶ್ನೆ ಕೂಳೆಲ್ಲೇ ಉಪ್ಪು ಹಾಕಿ ಹಾಕಿ ಹಾಕಿ ಭೂಮಿ ಇದಾಗಿರ್ತದೆ, ತನ್ನ ಸತ್ವವನ್ನು ಕಳ್ಕೊಂಡಿರ್ತದೆ. ನಾವು ಹಂಗಲ್ವ ಸರ್, ಬೆಳಗು ತುಂಬ್ತೀವಲ್ಲ ನಾವು, ಶಕ್ತಿ ತುಂಬ್ತಾ ಇರ್ತೀವಲ್ಲ, ಅದಕ್ಕೆ ವೃದ್ಧಿ ಆಯ್ತದೆ ಸರ್. ತರಗ ಬಿಡ್ತಿರಲ್ಲ ಅವು ಮತ್ತೆ ಯಗಣಗಳು ಜಾಸ್ತಿ ಆಯ್ತವೆ ಅಂತಾರೆ. ಈ ಸ್ಮೆಲ್ಗೆ ಯಾರೇನು ಬರೋದಿಲ್ಲ ಸಾ, ಅವು ಬರೋದಿಲ್ವೇ? ಏನು ಬರೋದಿಲ್ಲ ಸಾ. ಹೌದಾ? ಹಾಂ, ಅಲ್ಲಪ್ಪ ದಪ್ಪದಾಗ ತರಗ ಹಾಯಿಸ್ತಿರಲ್ಲ, ಅದ್ರ ಕೆಳಗಡೆ ಯಗಣ ಮತ್ತು ಅವುಗಳು ಸೇರ್ಕೊಳ್ಳಲ್ವೇ? ಯಗ್ನಕ್ಕೆ ಇನ್ನೊಂದು ವ್ಯವಸ್ಥೆ ಇದೆ ಸರ್. ಯಗ್ಣಕ್ಕೆ ಹೇಳ್ರಪ್ಪ, ತಿಳ್ಕೊಳ್ಳಿ. ಕಡಲೆಕಾಳ ಯೂರಿ ಒಪ್ಪಳ ಕುನಿ ಹಾಕ್ಬಿಡೋದು 2 ದಿವಸ. ಕಡಲೆಕಾಳ ಕಡಲೆಕಾಳು 2 ದಿನ ಯೂರಿ ಒಪ್ಪಲ್ಲಿ ಉನಿ ಹಾಕ್ಬಿಟ್ಟು, ಯೂರಿಯಾ ಉಪ್ಪಲ್ಲಿ, ಯೂರಿಯಾ ಉಪ್ಪಲ್ಲಿ 2 ಲೀಟರ್ ನೀರು ಯೂರಿಯಾ ಉಪ್ಪಲ್ಲಿ ಸುತ್ತ ತೆವರಿ ಹಂಚ್ಕಾಕ್ಬಿಟ್ರೆ ಯಗ್ನೂ ಬರಲ್ಲ, ಇರಿ ಬರಲ್ಲ, ನವಿಲು ಬರೋದಿಲ್ಲ. ಇನ್ನೊಂದ್ಸರಿ ಹೇಳಿ ಹೆಂಗ್ ಮಾಡ್ಬೇಕಾದ? 2 kg ಕಡಲೆಕಾಳು, 1 kg ಯೂರಿ ಉಪ್ಪು, 7 ಲೀಟರ್ ನೀರು, 24 ಗಂಟೆ ಉಂತುದ್ದ, ಸುತ್ತ ತೆವರಿ ಹಂಚಲ್ಲಿ ಹಾಕ್ಬಿಟ್ರೆ ಬರೋಲ್ಲ ಕಡಲೆಕಾಳನ್ನ. ಏನಾಯ್ತದೆ? ಯಗ್ನ ಬರಲ್ಲ. ಏನಾದ್ರು ತಿಂದ್ರೆ ತೊಂದರೆ ಆಯ್ತದ? ಯಗ್ನ ಏನು ತೊಂದರೆ ಆದ ಸ್ಮೆಲ್ಗೆ ಬರೋದಿಲ್ಲ ಸರ್. ಹೌದಾ? ಪರವಾಗಿಲ್ಲ ಕಣ್ರಿ, ಏನೇನೋ ಕಂಡು ಹಿಡ್ಕೊಂಡಿದ್ದೀರಿ. ನೀವು ಇನ್ನೇನಾದ್ರು ಮಾಡ್ತೀರೇನ್ರಪ್ಪ? ಉಳಿ ಮಜ್ಜಿಗೆ ಮೊಸರು, ಉಳಿ ಮೊಸರು 12 ಕೋಳಿ ಮೊಟ್ಟೆ, ಒಂದು ಬಿಂದಿಗೆಲ್ಲ ಹಾಕಿ ಮಡಗ್ಬಿಟ್ಟು ಒಂದು ವಾರ ಕೊಳಿಸ್ಬಿಟ್ಟು ಸುತ್ತ ಹಾಕಿದ್ರೆ ಯಾವ ಪ್ರಾಣಿನೂ ಬರೋಲ್ಲ ಸರ್. ತವರಿ ಸುತ್ತ ಹಾಕ್ಬಿಟ್ಟು. ಹೌದಾ? 12 ಕೋಳಿ ಮೊಟ್ಟೆ ಹಾಕ್ಬೇಕು? 12-13 ಹಾಕಿ, ನಮ್ಗೆ ಇಷ್ಟ ಎಷ್ಟು ಬರ್ತದೆ ಅಷ್ಟು ಹಾಕ್ಬೋದು. ಬಿಂದಿಗೆಲ್ಲ ಹಾಕ್ಬೇಕು, ಬಿಂದಿಗೆಲ್ಲ ಹಾಕಿ ಮುಚ್ಚಿ ಮಡ್ಗೋದು ಒಂದು ವಾರ. ಎಷ್ಟು ಲೀಟ್ರ್ ಮಜ್ಜಿಗೆ? 1 ಲೀಟ್ರ್ ಆದರೂ ಸಾಕು ಸರ್. 1 ಲೀಟ್ರ್ ಮೊಸರು, 1 ಲೀಟ್ರ್ ಮೊಸರು, 12 ಕೋಳಿ ಮೊಟ್ಟೆ. ಕೋಳಿ ಮೊಟ್ಟೆ ಅಂದರೆ ಸಿಪ್ಪೆ ಸಮೇತನ ಅಥವಾ ಒಡೆದಾಕ್ಬೇಕು ಸರ್? ಒಡೆದಾಕ್ಬೇಕು. ಒಡೆದಾಕಿ ಒಂದು ವಾರ ಕೊಳಿಸಿ ಸುತ್ತ ತವರಿ ಮಗ್ಗಲಲ್ಲಿ ಹಾಕಿದ್ರೆ ಬರೋಲ್ಲ ಸರ್. ಅಲ್ಲ, ನೀವು ಸಾವಯವದವರು, ಈ ಕಳ್ಳೆ ಕಳ್ಳನ ಯೂರಿಯಾದಲ್ಲಿ ಯಾಕೆ ನೆನೆಸ್ತೀರಿ? ಅದ ಸ್ಮೆಲ್ ಬರಲಿ ಅಂತ ಸುತ್ತ ತವರಿ ಮಗ್ಲಲ್ಲಿ ಹಾಕಿದ್ರೆ ಬರೋದಿಲ್ಲ ಸರ್. ಒಳಕ್ಕೆ ಹಾಕಿದ್ರೆ ಯೂರಿಯಾ ಎಳ್ದು ಬಿಡ್ತದೆ. ಸುತ್ತ ಹಾಕಿ ತವರಿ ಸುತ್ತ ಹಾಕ್ಬೇಕು ಸರ್. ಚೆನ್ನಾಗಿ. ಹಿಂಬೆ ಹಣ್ಣಲ್ಲಿ ಹಿಂಬೆ ಉಳಿಲಿ ಕೋಳಿ ಮೊಟ್ಟೆ ಉನಿ ಹಾಕಿ ಮ್ಯಾಳು ಭಂಡಾರನು ಕರ್ಕೊಯ್ತದ ಹಿಂಬೆ ಉಳಿಲಿಗೆ ಸಹ, ಅದು ಸ್ಪ್ರೇ ಮಾಡಿವಿ. ಹೌದಾ? ಹೆಂಗೆ ಮಾಡ್ಕೊಂಡ್ರಿ ಹೇಳಿ, ಹೇಳ್ರಿ ಪ್ರಭುಲಿಂಗ ಅವರೇ. ಸರ್, 200 ಲೀಟ್ರು ನೀರು, ಒಂದು 4 ಕೋಳಿ ತತ್ತಿ, ಮೊಟ್ಟೆದು ತತ್ತಿ, ನಿಂಬೆಹಣ್ಣು, 2 ಕೆಜಿ ಬೆಲ್ಲ. ಅದನ್ನು ಸರ್ ಮಾಮೂಲಿ ಸುಮಾರು ಒಂದು 12 ದಿನಗಳ ಕಾಲ ಪರ್ಮಿಟೇಷನ್ ಮಾಡಿಬಿಡು ಸರ್. ಅದನ್ನು ಸಹ ಸ್ಪ್ರೇ ಮಾಡು ಸರ್. ಇದು ಸಣ್ಣ ಮೈಟ್ಸ್ಗಳು ಇಂಥ ಕೀಟಗಳಿದ್ರೆ ಸರ್ ಬರೋಲ್ಲ ಇದು. ಇದಕ್ಕೆ ವಿತ್ ಜೊತೆಗೆ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತದೆ ಸರ್. ಆಮೇಲೆ ನಮಗೆ 100% ಇನ್ನೂ ನಮಗೆ ಪೊಟಾಸಿಯಂ ಸಬೇಕು ಅಂತಂದರೆ ಬೇಲದ ಕಾಯಿ ಇರ್ತದಲ್ಲ ಸರ್, ಒಂದು 2 ಕೆಜಿ ಬೇಲದ ಕಾಯಿ ಅಥವಾ ಹಣ್ಣು, ಅದನ್ನು 200 ಲೀಟ್ರು ನೀರು, 2 ಕೆಜಿ ಬೆಲ್ಲ, ಸುಮಾರು 15 ದಿವಸಗಳ ಕಾಲ ಪರ್ಮಿಟೇಷನ್ ಮಾಡಿಬಿಟ್ಟು ಸರ್ ವೆಂಚೂರಿಲಿ, ನೀವು ವೆಂಚೂರಿಲ್ಲಾರ ಕೊಡಿ, ಅರಿವು ನೀರಲ್ಲಾರ ಕೊಡಿ, ಇಲ್ಲ ಬೆಳೆಗಳಿಗೆ ಸ್ಪ್ರೇ ಮಾಡಿ ಸರ್. 90% ನಿಮಗೆ ಪೊಟಾಸಿಯಂ ಅಲ್ಲೇ ಸಿಗ್ತದೆ. ನಾವು ಮೂಟೆಗಟ್ಟೆ ತಗೊಂಡ್ಬಂದು ಹಾಕುವಂಥ ಅವಶ್ಯಕತೆ ಇಲ್ಲ. ಭತ್ತನೂ ಬೆಳಿತೀರಾ ನೀವು ಶಿವರಾಮಯ್ಯ? 10 ಕ್ವಿಂಟಲ್ ಭತ್ತ ಬೆಳೆದೀವಿ ಸರ್. 6 ಗಂಟೆಗೆ ಭತ್ತ ಆಯ್ತಾ ಸರ್? 10 ಕ್ವಿಂಟಲ್ನಲ್ಲಿ 6 ಗಂಟೆಗೆ ಆಯ್ತದೆ ಸರ್. ಹೆಂಗೆ ಬೆಳೆದ್ರಿ ಭತ್ತ ಹೇಳಿ ನೋಡಮ್ಮ. ಒಟ್ಲಾಗ್ತವ. ಯಾವ ತಳಿ? ಮೀನಾಕ್ಸಿವಿ ಭತ್ತ. ಆನ್ಲೈನ್ ತರಿಸಿರೋದು. 3 ಕೆಜಿ ಭತ್ತ ತಿಂದು ಒಟ್ಲು ಹಾಕಿ 20 ಪೈರ್ ನೆಟ್ಟಿ ಎಲ್ಲ ಟ್ಯಾಕ್ಟ್ರಲ್ಲಿ ಒಡಿಸಿ ನಾಟಿ ಮಾಡಿದೋ. ನಾಟಿ ಮಾಡುವಾಗಲೂ ಉಪ್ಪು ಹಾಕಲಿಲ್ಲ, ಯಾವ್ದಕ್ಕೂ ಉಪ್ಪು ಹಾಕಲಿಲ್ಲ. ಪಿಸಮಿನ ಆಸಿಡೇ ಹೊಡೆದೆ ಬೆಳೆದೇವನಿ ಸರ್. ಅಷ್ಟೇ? ಅಷ್ಟೇ, ಇನ್ನೇನು ಹಾಕಲಿಲ್ಲ ಸರ್. ಖಂಡಗ ಲೆಕ್ಕ ಅಂದರೆ ಕ್ವಿಂಟಲ್ ಲೆಕ್ಕದಲ್ಲಿ ಹೇಳಿ? ಕ್ವಿಂಟಲ್ ಹಾಕ್ತಿಲ್ಲ, 12 ಕ್ವಿಂಟಲ್ ಆಯ್ತದೆ ಸರ್. 10 ಕ್ವಿಂಟೆಗೆ? 10 ಕ್ವಿಂಟೆಗೆ ಸರ್. ಪರವಾಗಿಲ್ಲ. ಅಲ್ಲಿ ಭತ್ತದಲ್ಲಿ ಬಂದು ಕಳೆಗೆ ಏನು ಮಾಡಿದ್ರಿ? ಕಳೆನೇ ಕಳಿಸ್ತಿಲ್ಲ ಸರ್ ನಾನು. ಮತ್ತೆ ಕಳೆನೇ ಬರೋದಿಲ್ಲ ಆ ಭೂಮಿಲಿ ಸರ್. ಓಹೋ, ಕಳೆ ಬರದಂಗೆ ಭೂಮಿ ಸಿದ್ಧತೆ ಮಾಡ್ಕೊಂತೀರಿ. ಅದು ನೀರು ನಿಲ್ಲಿಸಿ ಬೆಳೆಯೋದೆ ಭತ್ತ ನೀವು? ಇಲ್ಲ ಸರ್, ಒಂದು ವಾರಕ್ಕೊಂದಪ್ಪ ಬಿಡ್ತೀವಿ ನೀರು. ಹೌದಾ? ನೀವು ಭತ್ತ ಬೆಳಿತೀರಾ? ಹೌದು ಸರ್. ನೀವು ಹಂಗೆ ಬೆಳೆಯೋದಾ ಸಿಸ್ಟಮ್ ಬೇರೆ? ಇಲ್ಲ ಇಲ್ಲ ಸರ್, ನಮ್ಮದು ಅದೇ ಥರ ಸರ್. ಬಿಡು ಸರ್, ನಾವು ಹಸಿರು ಗೊಬ್ಬರ ಇದು ಮಾಡಿಬಿಡ್ತೀವಿ, ಚಕ್ಕೆ ಆಗ್ಬೋದು, ಅಲಸಂದೆ ಆಗ್ಬೋದು, ಚೆಲ್ಬಿಟ್ಟು ಅದನ್ನು ಕಟ್ ಮಾಡಿಸಿ ಭೂಮಿಗೆ ಸೇರಿಸಿ ಲ್ಯಾಕ್ಟಿಕ್ ಆಸಿಡ್ ಹಾಕಿ ನಾಟಿ ಮಾಡಿ ಸರ್. ಪ್ರತಿ ನೀರು ಕೊಟ್ಟೆಗೆಲ್ಲ ಸರ್ ನಾವು ಪಿಚಾಮಿನ ಆಸಿಡ್ ಆಗ್ಬೋದು, ಜೀವಾಮೃತ ಆಗ್ಬೋದು, ನಮ್ಮದು ಏನು ಉತ್ಪತ್ತಿ ಏನಿರ್ತದೆ ಸರ್ ಪ್ರತಿಯೊಂದು ಕೂಡ ಸ್ಪ್ರೇ ಮಾಡಿ ಮಾಡಿ ಮಾಡಿ ಅದು 10 ದಿನಕ್ಕೆ ಸರ್ ಬೀಳ್ತಾ ಇರ್ಬೇಕು ಸರ್. ಆರ್ಗಾನಿಕ್ ಅಂಶ ಭೂಮಿಗೆ ಬೀಳ್ತಾ ಇರಬೇಕು, ನೀರು ಕೊಟ್ಟೆಗೆಲ್ಲ ನೀರಿನ ಜೊತೆ ಅಮೃತದ ಥರ ಹೋಗ್ತಾ ಇರಬೇಕು. ನಿಮ್ಮದು ಜಮೀನು ಎಷ್ಟಿದೆ ಪ್ರಾಬ್ಲಮ್? ಸರ್, ನಮ್ಮದು 2.5 ಎಕರೆ ಇದೆ ಸರ್. ನಿಮ್ಮದು 2.5 ಎಕರೆ? ಹೌದು. 2.5 ಎಕರೆ. ನೀವು ಕಬ್ಬೆಷ್ಟು ಪ್ರದೇಶದಲ್ಲಿ ಬೆಳೀತೀರಿ? ಸರ್, ಈಗ ಕಬ್ಬು 1 ಎಕರೆ ಇದೆ, ತೆಂಗಿದೆ, ಅಡಿಕೆ ಇದೆ ಸರ್. ತೆಂಗು 90 ಗಿಡ ಇದೆ ಸರ್. ಅಡಿಕೆ 150 ಗಿಡ ಅಡಿಕೆ ಇದೆ ಸರ್. ಎಲ್ಲ 9 ಎಕರೆ ಇದೆ. ಮತ್ತು ತೆಂಗು ಸಹ ಆರ್ಗಾನಿಕ್, ಆಲೇ ಒಂದು 5 ವರ್ಷದ ಆರ್ಗಾನಿಕ್ಕು. ಅಲ್ಲಿ ಬಿದ್ದಂಥ ಗರಿ ಆಗ್ಬೋದು, ಸಗಣಿ ಗೊಬ್ಬರ ಆಗ್ಬೋದು, ಎಲ್ಲ ಕೂಡ ಸರ್ ತೆಂಗು ನಾವು ಬುಡ್ಕಿ ಹಾಕಿ ವೆಂಚೂರಿ ಮುಖಾಂತರ ನೀರು ಕೊಡ್ತೀವಿ ಸರ್ ನಾವು. ಅಂದರೆ ತೆಂಗಿಗೂ ಹನಿ ನೀರಾವರಿ ಮಾಡಿದ್ದೀವಿ? ತೆಂಗಿಗೂ ನೀರಾವರಿ ಸರ್, ಹನಿ ನೀರಾವರಿ ತೆಂಗಿಗೂ ಸರ್. ಅಡಿಕೆ, ತೆಂಗು, ಭತ್ತ, ಕಬ್ಬು. ಹೌದು ಸರ್. ಕಬ್ಬು ಬೇರೆ ಇನ್ನೇ ರೇಷ್ಮೆ ಇದೆ ಸರ್. ರೇಷ್ಮೆ. ಓ, ನೀವು ರೇಷ್ಮೆ? ರೇಷ್ಮೆ ಇದೆ, ಹಸು ಇದೆ, ಕೋಳಿ ಇದೆ. ನಾವು ರೈತರ ಮೇಲೆ ಇವೆಲ್ಲ ಇರಬೇಕು. ಇನ್ನೇನೇನಿದೆ ಹೇಳಿ. ಕುರಿ, ಮೇಕೆ? ಹೌದು ಸರ್, ಕುರಿ, ಮೇಕೆ ಎಲ್ಲ ಇದೆ. ಓಕೆ. ಪ್ರತಿಯೊಂದು ಕೂಡ ಆಮೇಲೆ ತರಕಾರಿಗಳ ನಾವೇ ಬೆಳ್ಕತ್ತೀವಿ. ಏನೇನು ಬೆಳಿತೀರಿ? ಅದೇ ಸರ್, ಬೆಂಡೆಕಾಯಿ ಆಗ್ಬೋದು, ಬೀನ್ಸ್ ಆಗ್ಬೋದು, ಟೊಮೊಟೊ ನಮ್ಗೆ ನಮ್ಮ ಮನೆಗೆ ಬೇಕಾಗತಕ್ಕಂಥದ್ದ ಅದು. ಇತರ ಸಾವಯವದಲ್ಲೇ ಸರ್ ಬೆಳಕೋದು, ಆದ್ರೆ ಆರ್ಗಾನಿಕ್ ಏನಿಲ್ಲ. ಅದಾದ ನಮ್ಮ ಮನೆಗೆ ಎಷ್ಟು ಬೇಕಷ್ಟು ಅದನ್ನ ಬೆಳಕತ್ತೀವಿ ಸರ್. ನಿಮ್ಮಿಬ್ರದ್ದು ಜಮೀನು ಅಕ್ಕಪಕ್ಕನೆ ಬರುತ್ತಾ? ಹೌದು ಸರ್, ಅಕ್ಕಪಕ್ಕನೆ ಸರ್. ಹೌದಾ? ಓಹೋ, ಪರವಾಗಿಲ್ಲ. ಅಕ್ಕಪಕ್ಕ ಬರ್ಲಾಗಿ ಸರ್, ಇಬ್ರು ಖುಷಿಯಿಂದ ಮಾಡ್ತವೆ. ಅದೇ ನೋಡಿ, ಈಗ ಕಬ್ಬಿನ ಬೇಸಾಯದಲ್ಲಿ ನೀವು ಆದಾಯವನ್ನು ಕಾಣ್ತಾ ಇದ್ದೀರಾ? ಖಂಡಿತ ಸರ್. ಅದಕ್ಕೆ ಬಹಳ ಪ್ರಧಾನವಾದ ಖರ್ಚು ಕಡಿಮೆ ಮಾಡ್ಕೊಂಡಿದ್ದೀರಿ? ಹೌದೌದು. ನಿಮ್ಮ ಜಮೀನಲ್ಲಿ ಸಿಗೋದನ್ನೇ ಬಳಸ್ತಾ ಇದ್ದೀರಾ? ಹೌದು ಸರ್. ನಮ್ಮ ಏನು ನಮ್ಮ ಪರಿಸರದಲ್ಲಿ ಸಿಗ್ತಕ್ಕಂಥದ್ದು ಮತ್ತು ಜೀರೋ ಬಂಡವಾಳ ಕಮ್ಮಿ ಸರ್, ಜೀರೋ ಬಂಡವಾಳ, ಕಮ್ಮಿ ಬಂಡವಾಳದಲ್ಲಿ ಹೆಚ್ಚು ಆದಾಯ ನೋಡ್ತಕ್ಕಂಥ ನಾವು. ನಿಮ್ದೆಷ್ಟು ಬರುತ್ತೆ ಇಳುವರಿ ಕಬ್ಬದು ಸರ್? ಒಂದು ಎಕರೆಗೆ 80-90 ಟನ್ ಇಳುವರಿ ಬರುತ್ತೆ ಸರ್. ಭತ್ತ ನೀವೆಷ್ಟು ಬೆಳೆದಿದ್ದೀರಿ ಸರ್? ಭತ್ತ ಅರ್ಧ ಎಕರೆ ಇದೆ ಸರ್ ನಮ್ಮದು, 30-20 ಕುಂಟೆ ಇದೆ. ಅದು ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಅದೇನು 15-20 ಕುಂಟಾಲ್ ಗಂಟು ಏನು ಸಮಸ್ಯೆ ಏನಿಲ್ಲ ಸರ್, ಚೆನ್ನಾಗಿ ಬರ್ತದೆ. ಸಮಸ್ಯೆ ಏನಿಲ್ಲ ಸರ್. ಆರ್ಗ್ಯಾನಿಕ್ವಾಗಿ ಒಳ್ಳೆ ವಿಷಯ ಇಲ್ಲದೇನೆ ಆಹಾರವನ್ನು ತಿನ್ನಬೇಕು ಸರ್ ಅಂತ ಉದ್ದೇಶ. ಪರವಾಗಿಲ್ಲ. ಶಿವರಾಮಯ್ಯನವರೇ ಹೇಳಿ ಸರ್, ಈಗ ನೀವು ಮನೆಯಲ್ಲಿ ಎಷ್ಟು ಜನ ಇದ್ದೀರಿ? ನಾವು 4 ಜನ ಸರ್. ಗಂಡ ಇರ್ತಾರೋ, ಇಬ್ರು ಗಂಡು ಮಕ್ಕಳು ಸರ್. ಮಕ್ಕಳು ವ್ಯವಸಾಯ ಮಾಡ್ತಾರೆ? ವ್ಯವಸಾಯ ಮಾಡ್ತಾರೆ, ಟಯಾಟು ಕೊಯ್ತಾವ್ರೆ. ಹೌದಾ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಪ್ಪ? ಸರ್ ನಾನು, ನಮ್ಮಮ್ಮ, ನಮ್ಮ ವೈಫು ಮತ್ತು ಮಗಳು ಸರ್. ಹೌದಾ? ಹೌದು ಸರ್. ಕುಟುಂಬದವರೆಲ್ಲ ವ್ಯವಸಾಯ ಸರ್? ತಮ್ಮ ಬೆಂಗಳೂರಲ್ಲಿದ್ದಾರೆ ಬ್ರದರು. ಇನ್ನು ಕುಟುಂಬದೆಲ್ಲ ಸರ್ ವ್ಯವಸಾಯನೇ, ಎಲ್ಲ ಪ್ರತಿಯೊಬ್ಬರು ಕೂಡ ವ್ಯವಸಾಯ. ನಿಮ್ಗೆ ಯಾವತ್ತು ಜಮೀನು ಕಡಿಮೆ ಆಯ್ತು ಅಂತ ಏನು ಅನ್ನಿಸ್ತಿಲ್ಲ? ಇಲ್ಲ ಸರ್, ನಾವು ಇರೋ ಜಮೀನಲ್ಲಿ ಹೆಚ್ಚು ಆದಾಯ ತೆಗೆಮ ಅನ್ನೋದೇ ಸರ್ ನನ್ನ ಉದ್ದೇಶ. ಈಗ 1 ಎಕರೆಯಲ್ಲಿ ಎಕ್ಸಾಂಪಲ್ 40 ಟನ್ ಕಬ್ಬು ಬೆಳೆದಕ್ಕಿಂತ 1 ಎಕರೆಯಲ್ಲಿ 120 ಟನ್ ಕಬ್ಬು ಯಾಕೆ ಬೆಳಿಬಾರ್ದು ಅಂತಕ್ಕಂಥ ಒಂದು ಮಾನದಂಡ ಸರ್ ನಮ್ಮದು. ಅಷ್ಟು 120 ಟನ್ ಬೆಳಿಬೋದು? ಬೆಳಿಬೋದು ಸರ್, ಖಂಡಿತ. ಆದರೆ ಮುಂದಿನ ದಿನಗಳಲ್ಲಿ ಬೆಳೆದ್ಬಿಟ್ಟು ನಿಮಗೆ ಸರ್ ತಿಳಿಸ್ತೀನಿ ನಾನು ಸರ್. ಪರವಾಗಿಲ್ಲರಪ್ಪ, ಹೆಂಗೆ ಬೆಳಿಬೋದು ಅಂತ ಅನ್ಕೊಂಡಿದ್ದೀರಿ ಹೇಳಿ? 120 ಟನ್ ಬೆಳಿಬೇಕು ಅಂದ್ರೆ ಏನು ಮಾಡಬೇಕು? 120 ಟನ್ ಅಂದ್ರೆ ಏನಿಲ್ಲ ಸರ್, ಸಾಲಿನ ಸಾಲಿಗೆ ಅಂತರ ಜಾಸ್ತಿ ಕೊಡಬೇಕು. ಈಗ 6 ಅಡಿ ಕೊಟ್ಟಿದ್ರು, ಈಗ 8 ಅಡಿ ಕೊಡ್ಬೋದು ಸರ್. 8 ಅಡಿ ಕೊಡಬೇಕು ಸರ್. ಕಬ್ಬಿನ ಜಾಸ್ತಿ ಮಾಡೋದ್ರಿಂದ ಏನು ಅನುಕೂಲ? ಅಂತರ ಜಾಸ್ತಿ ಮಾಡಲಾಗಿ ಮರಿಗಳ ಸಂಖ್ಯೆ ಜಾಸ್ತಿ ಆಯ್ತದೆ ಸರ್. ಮರಿಗಳ ಸಂಖ್ಯೆ ಜಾಸ್ತಿ ಆಯ್ತದೆ, ಗಾಳಿಯ ಸಂಚಾರ ಆಗ್ಬೋದು, ಮತ್ತು ಬಿಸಿಲು ಸಂಪೂರ್ಣವಾಗಿ ಸಿಗ್ತದೆ. ಆಮೇಲೆ ಯಾವಾಗ ನಮಗೆ ಗಾಳಿ ಸಂಚಾರ ಬಿಸಿಲು ಆಯ್ತು ಸರ್, ಕಬ್ಬು ಗಾತ್ರ ಜಾಸ್ತಿ ಆಯ್ತದೆ. 1 ಎಕರೆಗೆ ಸರ್ ನಾವು ಸರಾಸರಿ 145,000 ಗಿಡಗಳನ್ನು, ಮರಿಗಳನ್ನು ಸರ್ ನಾವು ಬರೆಸ್ಬಿಟ್ರೆ, ಒಂದು ಮರಿಯಲ್ಲಿ 2 ಕೆಜಿಯಿಂದ 2.5 ಕೆಜಿ ಒಂದು ಕಬ್ಬಲ್ಲಿ ಸರ್ ನಮಗೆ ಇಳುವರಿ ಬತ್ತು ಅಂದರೆ 100-120 ಟನ್ ಬೆಳಿಬೋದು. ಅದೊಂದು ಮಾನದಂಡವಾಗಿ ಅಂತರ ಜಾಸ್ತಿ ಬೆಳ್ಕಂದ ಸರ್, ಅದೊಂದು ಮಾಡಮ ಅಂತ ಮುಂದಿನ ದಿನಗಳಿದೆ, ಅದೊಂದು ಮಾಡ್ತೀನಿ ಸರ್ ಖಂಡಿತ. ನಿಮಗೆ ಏನನ್ಸುತ್ತೆ, 120 ಟನ್ ಬೆಳಿಬೋದ ಕಬ್ಬು? ಆರಾಮ ಬೆಳಿಬೋದು ಸರ್. ಅದೇ ನೀವೀಗ 8 ಅಡಿ, ಈಗ ಒಂದು 10 ಕುಂಟೆ ಇದೆ ಸರ್ ನೆಡೋದು, 8 ಅಡಿ ಹೊಡಿತೀನಿ ಪಟಾವ ಸರ್. 8 ಅಡಿ? ಹಾಂ, 8 ಅಡಿ ಹೊಡೆದು ನೆಡ್ತೀನಿ ಸರ್. ಪರವಾಗಿಲ್ಲ. ಈಗ 8 ಅಡಿ ಪಟ ನೆಟ್ಟರೆ ನಿಮ್ಮ ಲೆಕ್ಕದಲ್ಲಿ 1 ಎಕರೆಗೆ 120 ಟನ್ ಅಂತ ಅಲ್ವೇ? ಆದರೆ ನೋಡಿ, 10 ಗುಂಟೆ 20 ಗುಂಟೆನಲ್ಲಿ ಬೆಳಿಬೋದು, ಆದರೆ 50 ಎಕರೆ 20 ಎಕರೆ ಇದರಲ್ಲಿ ಬೆಳೆಯೋದು ಕಷ್ಟ. ಯಾಕೆಂದ್ರೆ ಆ ಸಾವಯವ ಮೂಲನ ಒದಗಿಸ್ಬೋದಲ್ಲ. ಹೌದು ಸರ್, ಹೌದು. ಅಂಥವ್ರಿಗೇನು ನಿಮ್ಮ ಸಲಹೆ? ಜಾಸ್ತಿ ಪ್ರಮಾಣದಲ್ಲಿ ಕಬ್ಬು ಬೆಳೀತಾರಲ್ಲ, ಅವ್ರೇನು ಮಾಡ್ಬೋದು ಅಂತೀರಿ? ಈಗ ಜಾಸ್ತಿ ಪ್ರಮಾಣದಲ್ಲಿ ಕಬ್ಬು ಬೆಳಿರ್ತಕ್ಕಂಥವ್ರು ಸರ್, ಅವ್ರೇನು ಮಾಡ್ಬೇಕು ಸರ್? ರಾಸಾಯನಿಕಗಳನ್ನು ಸರ್ ಕಮ್ಮಿ ಪ್ರಮಾಣದಲ್ಲೇ ಹಾಕೊಂಡು ನೈಸರ್ಗಿಕವಾಗಿ ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡು ಮಾಡಬೇಕು ಸರ್. ನೀವು ಹೇಳೋಂಗೆ ಅವರು ಸಂಪೂರ್ಣವಾಗಿ ಒದಗಿಸೋಕೆ ಆಗಲ್ಲ. ಬಟ್ ಏನಂದರೆ ಈ ಮ್ಯಾನುವಲ್ ಸರ್ ಕಮ್ಮಿಯಾಗಿ ಹಾಕೊಂಡು ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡು ಬೆಳೆಯಬೋದು ಸರ್. ಇನ್ನೊಂದು ಸರ್, ಇನ್ನೊಂದು 50-60 ಎಕರೆ ಇರ್ತಕ್ಕಂಥವ್ರು 10 ಅಡಿ ಪಟ ಮಾಡ್ಕೊಂಡೆ ಮಾಡ್ಬೋದು, ಯಾಂತ್ರಿಕ ಉಳುಮೆ ಮಾಡ್ಕೊಂಡೆ ನಂಬ್ಕೊಂಡು ಜಾಸ್ತಿ ಮಾಡ್ಬೋದು ಸರ್. ಬಟ್ ಏನಂತಂದರೆ ಮಾಡ್ತಕ್ಕಂಥ ಮಾನದಂಡ ಮತ್ತು ಅವ್ರು ಇರ್ತಕ್ಕಂಥ ಒಂದು ಕೌಶಲ್ಯ ಇಂಪಾರ್ಟೆಂಟ್ ಆಗ್ತದೆ. ಈಗ ಸರ್, ಈಗ ನಮಗೆ ಈಗ ಕಪ್ಪು ಕಡಿಕೆ ಲೇಬರ್ದು ಸಮಸ್ಯೆ ಅಂತಂದ್ಬಿಟ್ಟು ಸರ್, ಇವತ್ತು ನಮ್ಮ ಊರ ಹತ್ರನೇ ಬೆಳ್ತೂರು ಗೇಟ್ ಹತ್ರನೇ ಹೊಸದಾಗಿ ಒಂದು ಕಬ್ಬು ಕಟ್ ಮಾಡ್ತಕ್ಕಂಥ ಯಂತ್ರವನ್ನು ಲಾಂಚ್ ಮಾಡ್ತವ್ರೆ ಸರ್. ನಮ್ಮ ಊರ ಪಕ್ಕದವರೇ ಕೊತ್ತನಳ್ಳಿಯವರು ಸರ್ ತಂದಿದ್ದಾರೆ. ಈಗ ಸರ್, 1 ಟನ್ ಕಬ್ಬು ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂದರೆ 1,200 ರೂಪಾಯಿ ನಮಗೆ ಕಾಸ್ಟು ಬೀಳ್ತದೆ ಸರ್ ಇಲ್ಲಿಗೆ. ಈ ಆ ಯಂತ್ರ ಬರಲಾಗಿ ಸರ್, 1 ಟನ್ಗೆ 600 ರೂಪಾಯಿಗೆ ಫ್ಯಾಕ್ಟ್ರಿಗೆ ಇರ್ತಕ್ಕೆ ಹೋಗ್ತದೆ. ಅದೊಂದು ಇರಲಾಗಿ ಸರ್ ನಮಗೀಗ ನಮಗೆ ಇನ್ನೂ ನಮಗೆ ಪ್ರೋತ್ಸಾಹ ಜಾಸ್ತಿ ಸಿಕ್ತಂಗಾಯ್ತು, 600 ರೂಪಾಯಿ ಸೇವ್ ಆದಂಗಾಯ್ತು. ಈಗ 1 ಎಕರೆ ಬೆಳಿತಕ್ಕಂಥವ್ರು 2 ಎಕರೆ ಬೆಳಿತಕ್ಕಂಥ ಶಕ್ತಿ ನಮಗೆ ಬರ್ತದೆ ಸರ್. ಆ ಥರ ಈ ಯಾಂತ್ರಿಕತೆ ಬಳಸ್ಕೊಂಡು ದೊಡ್ಡ ದೊಡ್ಡ ಇಳುವರಿದಾರ ಸರ್ ಬೆಳಿಬೋದು. ನಿಮ್ಗೇನು ಅನ್ಸುತ್ತೆ, ದೊಡ್ಡ ಜಮೀನ್ದಾರ ಏನು ಮಾಡಬೇಕು 120 ಟನ್ ಬೆಳಿಬೇಕು ಅಂತಂದರೆ? ನಮ್ಮಂಗೆ ಮಾಡ್ಬೇಕು ಸರ್. ಅದೇ ನಿಮ್ಮಂಗೆ ಮಾಡೋದು ಕಷ್ಟ ಅಂತ ಈಗ ಸಸ್ಯ ಮಾಡ್ಕೋಬೇಕು ಸರ್ ಅಲ್ವಾ? ಚಿಕ್ಕದಾಗಿ ಮಾಡಿದ್ರೆ ಚೊಕ್ಕದಾಗಿ ಚೆನ್ನಾಗಿ ಮಾಡ್ಬೋದು, ಆದರೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮಾಡೋವಂಥವ್ರು ಅನಿವಾರ್ಯವಾಗಿ ರಾಸಾಯನಿಕ ಹಾಕಬೇಕಾಗತ್ತೆ. ಆದರೆ ನೀವು ನಿಮ್ಮ ಮಟ್ಟದಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀರಿ ಅಲ್ವೇ? ಈಗ ನಿಮ್ಗೆ ಇನ್ನೂ ಜಾಸ್ತಿ ಇಳುವರಿ ತಗೋಬೋದು ಅಂತ ಅನ್ಸುತ್ತಾ? 120 ಟನ್ಗಿಂತಲೂ ಜಾಸ್ತಿ ತೆಗಿಬೋದು ಕಬ್ಬಲ್ಲಿ ತೆಗಿಬೋದು ಸರ್. ಪ್ರಯತ್ನ ಪಟ್ಟರು ಮಾಡ್ಬೋದು ಸರ್. ಕೊಟ್ಟಿಗೆ ಗೊಬ್ಬರ ಹೊಡಿಬೇಕು, ಜೊತೆಗೆ ಇದನ್ನು ಮಾಡ್ಕೊಂಡು ಬೆಳಿಬೋದು ಸರ್. ಈಗ ನೀವು ಕುರಿ ಮೇಕೆ ಎಲ್ಲ ಸಾಕಿದಿರಲ್ಲ, ಅದರಿಂದಲೂ ಆದಾಯ ಬರ್ತಾ ಇದೆಯಾ ನಿಮಗೆ? ಅದರಲ್ಲೂ ಆದಾಯ ಬರ್ತದೆ ಸರ್. ಅದನ್ನೇನು ಮಾರ್ಕತ್ತೀರಾ? ಮಾರ್ಕತ್ತೀವಿ ಸರ್. ಪರವಾಗಿಲ್ಲ. ಒಂದು 10 ಕುರಿ ಇದೆಯಾ? 20 ಇವೆ ಸರ್. 20 ಇದೆ. ಯಾವ ಕುರಿ ಅದು? ತಳಿ? ನಾಟಿ ಕುರಿ ಸರ್. ನಾಟಿ ಕುರಿ. ಮೇಕೆನೂ ಇದೆ? ಮೇಕೆ 1 ಹಾಕವೆ ಸರ್. ಹ್ಞೂ, ಪರವಾಗಿಲ್ಲ. ಜಾನುವಾರುಗಳು ವ್ಯವಸಾಯಕ್ಕೆ ಪೂರಕ ಸೀಮೆಸ ಇದೆ. ಅದ್ಯಾಕೆ ಸೀಮೆಸಕ್ಕೆ ಬಂದ್ಬಿಟ್ರೆ ನಾಟಿ ವ್ಯವಸಾಯ ಉಳಿಮೆ ಆಗುದಿಲ್ಲ ಈಗ ಸರ್ ನನ್ನ ಕೈಲಿ. ಹೌದಾ? ಸೀಮೆಸಕ್ಕೆ ಬಂದಿದೆ. ಟ್ರ್ಯಾಕ್ಟರ್ ಹೊಡೆಸಿ, ನಮ್ಮ ಸ್ನೇಹಿತರು ಟ್ರ್ಯಾಕ್ಟರ್ ಮಾಡ್ಕೊತ ಅವ್ರು ಹೊಡ್ಕೊಡ್ತಾರೆ ಸರ್. ಹೌದಾ? ನೀವು ಏನು ಸೀಮೆಸ ನಾಟಿ ಹೆಸರು? ಸರ್ ನಮ್ದು ಸೀಮೆಸ, ನಮ್ದು ಸರ್ ಜೀರೋ ಕಲ್ಟಿವೇಶನ್, ನಮ್ದು ಉಳಿಮೆ ಇಲ್ಲ. ನಮ್ದು ತೆಂಗಾಗ್ಬೋದು, ಅಡಿಕೆ ಆಗ್ಬೋದು, ಇದು ಸರ್ ಉಳಿಮೆ ಇಲ್ಲ ಸರ್. ಸರಿ, ಸೇಮ್ ಸರ್ ನಮ್ದು ಹೆಂಗಿದೆ ಅಂದ್ರೆ ತಿಪ್ಪೆ ಥರ ಇದೆ ಸರ್. ನಮ್ಮ ಗದ್ದೆನೇ ತಿಪ್ಪೆ ಮಾಡಿದ್ದೀನಿ ನಾನು, ಫುಲ್ಲು ಆರ್ಗಾನಿಕ್ಕು. ಏನು ಹುಲ್ಲು ಬತ್ತು ಸರ್ ಬ್ರಷ್ ಕಟ್ರಲ್ಲಿ ಕಟ್ ಮಾಡ್ಕೋತೀನಿ, ಅದೇ ಹುಲ್ಲು ಎರೆಹುಳಿಗೆ ಆಹಾರ ಆಗಬೇಕು, ನೆರಳು ಆಗ್ತದೆ ನಮಗೆ. ಡ್ರಿಪ್ ಮುಖಾಂತರ ಸರ್ ನೀರು ಹೋಗ್ತದೆ. ವೆಂಚೂರಿ ಮುಖಾಂತರ ನಾನು ಏನು ನೈಸರ್ಗಿಕವಾಗಿ ಏನೇನು ಕೊಡಬೇಕು ವೆಂಚೂರಿ ಮುಖಾಂತರ ಕೊಡ್ತೀನಿ ಸರ್ ನಾನು. ಪ್ರತಿಯೊಂದು ಕೂಡ ಬುಡಕೆ ಹೋಗ್ತದೆ. ನಾನು ಜೀರೋ ಕಲ್ಟಿವೇಶನ್ ಸರ್. ಇದು ಮಾತ್ರ ಯಾವುದು ರೇಷ್ಮೆ ಮರ ಸರ್ ಉಳುಮೆ ಮಾಡ್ತೀನಿ ಸರ್. ಅದೊಂದು ಉಳುಮೆ ಮಾಡಲೇಬೇಕಾದ್ರೆ ಎಷ್ಟು ಪ್ರದೇಶದಲ್ಲಿ ಹಾಕಿದ್ದೀರಿ ಸರ್? 20 ಗುಂಟೆ ಇದೆ ಸರ್. 20 ಗುಂಟೆ ಇದೆ ಸರ್. ನಾ ಯಾವ್ದು ಯಾವ್ದು ದೊಡ್ಡ ಪ್ರಮಾಣದಲ್ಲಿ ಮಾಡಿಲ್ಲ ಸರ್, ಎಲ್ಲಾನು ಸಣ್ಣ ಪ್ರಮಾಣದಲ್ಲಿ ಹೆಚ್ಚು ಇಳುವರಿ. ಒಳ್ಳೇದು ಬಿಡ್ರಪ್ಪ, ಇಬ್ರು ನೆಮ್ಮದಿಯಾಗಿದ್ದೀರಾ, ಖುಷಿಯಾಗಿದ್ದೀರಾ? ಕೃಷಿಲಿ ಸರ್ ಖುಷಿ ಇದೆ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಪ್ರಭುಲಿಂಗ ಅವರೇ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿಯಪ್ಪ. 9964 19 ಇನ್ನೊಮ್ಮೆ ಹೇಳಿ. 9964 19 53 09 ಇನ್ನೂ ಒಂದ್ಸರಿ ಹೇಳ್ಬಿಡಿ. 9964 19 53 09 ನಿಮ್ದು ಹೇಳಿ ಶಿವರಾಮಯ್ಯನವ್ರೆ. 7090984 7187 ಇನ್ನೊಂದ್ಸರಿ ಹೇಳ್ತೀರಾ? 7090984 7187 ನಿಧಾನವಾಗಿ ಹೇಳಿ ಇನ್ನೊಂದ್ಸರಿ. 7090984 7187 ಒಳ್ಳೆಯದು ಶಿವರಾಮಯ್ಯನವರೇ ಹಾಗೂ ಪ್ರಭುಲಿಂಗ ಅವರೇ, ಇದುವರೆಗೂ ಸಾವಯವ ಕಬ್ಬಿನ ಬೇಸಾಯ ಹಾಗೆ ನಿಮ್ಮ ಬೇಸಾಯ ಇದ್ರ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಬ್ಬಿನ ಬೇಸಾಯ ಕುರಿತು ಸಂವಾದ ಕೇಳಿದಿರಿ. ಭಾಗವಹಿಸಿದ್ದವರು ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಬೆಳತೂರು ಗ್ರಾಮದ ಬಿಟಿ ಶಿವರಾಮಯ್ಯ ಹಾಗೂ ಬಿಎಸ್ ಪ್ರಭುಲಿಂಗು. ಪ್ರಸ್ತುತಪಡಿಸಿದವರು ಎನ್ ಕೇಶವಮೂರ್ತಿ. ಏನೇ ಯಜಮಾನ್ತಿ, ಈ ಯಜಮಾನನ ಜೊತೆ ಮಾತಾಡಲ್ವಾ? ಈ ಕೋಪ ಗೀಪ ಎಲ್ಲ ಏನೂ ಇಲ್ಲಪ್ಪ. ನಿಮ್ಗೆ ಗೊತ್ತು ನನ್ನ ಕಂಪ್ನಿ ಕೆಲ್ಸದಲ್ಲಿ ನಾನು ಎಷ್ಟು ಬ್ಯುಸಿ ಇದ್ದೀನಿ ಅಂತ. ಒಂದು ಸ್ವಲ್ಪ ಟೈಮ್ ಕೊಡಿ, ನಾನೇ ಬಂದು ಮಾತಾಡ್ತೀನಿ. ಗೆಳತಿಯರೇ, ಈ ರೀತಿಯ ಸ್ವಂತ ಉದ್ಯಮ ಮಾಡುವ ಕನಸನ್ನ ನೀವು ಸಹ ನನಸಾಗಿಸಬಹುದು. ಈ ಕುರಿತಾಗಿ ಅನೇಕ ವಿಚಾರಗಳನ್ನು ತಿಳಿಸುವ ಕಾರ್ಯಕ್ರಮವೇ ನಾನು ನನ್ನ ಕಂಪನಿ. ಮೈಸೂರು ಆಕಾಶವಾಣಿಯ ಮಹಿಳಾ ರಂಗದಲ್ಲಿ ಯಶಸ್ವಿ ಮಹಿಳಾ ಉದ್ಯಮಿಗಳೊಂದಿಗೆ ವಾರದ ಮಾತುಕತೆ ಪ್ರತಿ ಸೋಮವಾರ ಸಂಜೆ 4 ಗಂಟೆಗೆ. ರೇಷ್ಮೆ ಐಸಿರಿ, ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ತೀರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು, ಸರಣಿಯ ವಿಶೇಷ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನ ದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಈಗ ಕೇಳೋಣ ಒಂದು ಜನಪದ ಗೀತೆಯನ್ನು.